ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಡಾಕ್ಟರ್ ಜೈಶಂಕರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಾನುವಾರುಗಳ ಆಹಾರ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಏನು ಆಹಾರ ಜಾನುವಾರುಗಳಿಗೆ ಕೊಡಬೇಕು, ಅದರ ನಿರ್ವಹಣೆ ಹೇಗೆ, ವಿವರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟರ್. ಓಕೆ ಸರ್. ಈಗ ಮೊದಲನೇದಾಗಿ COVID-19 ಈಗೇನು ರೋಗಗಳು ಹರಡ್ತಾ ಇದೆ ಎಲ್ಲ ಕಡೆನೂ, ರೈತ ಬಾಂಧವರಿಗೆ ನಾನು ಮೊದಲನೇದಾಗಿ ಎಲ್ಲರಿಗೂ ಒಂದು ಕಳಕಳಿಯ ವಿನಂತಿ ಏನು ಅಂತಂದ್ರೆ, ಸಾಮಾಜಿಕ ಅಂತರವನ್ನು ಕಾಪಾಡಿ, ಸ್ವಚ್ಛತೆಯನ್ನು ಕಾಪಾಡಿ, ಸಾಧ್ಯವಾದಷ್ಟು ಮನೆಗಳಲ್ಲೇ ಇರಿ, ಮನೆಯಿಂದ ಹೊರಡೆ ಹೋಗಲೇಬೇಕಾದಂತ ಅನಿವಾರ್ಯತೆ ಬಂದರೆ ಮಾತ್ರ ಹೋಗಿ ಅಂತ ನಾನು ನಿಮ್ಮಲ್ಲಿ ಕನಕಳಿಗೆ ವಿನಂತಿ ಮಾಡ್ತೀನಿ. ಮತ್ತೆ ಹೈನು ಸಾಕಾಣಿಕೆ ಮಾಡುವಂತಹ ರೈತರು, ನೀವು ಹೈನು ಸಾಕಾಣಿಕೆ ಮಾಡೋರು ಯಾರಿಗಾದ್ರೂ ಕೆಮ್ಮು, ನೆಗಡಿ, ಜ್ವರ ಇಂಥದ್ದಿತ್ತಂದ್ರೆ ಅಂಥವರು ಹಸುಗಳಿಗೆ ಮೇವಾಗಲಿ ಹಾಲು ಕರಿಯೋದಾಗ್ಲಿ ಈ ತರದನ್ನ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆರೋಗ್ಯವಂತ ಆಗಿರುವಂತವ್ರು ಮಾತ್ರ ಹಸುಗಳನ್ನ ಜೋಪಾನ ಮಾಡಿ. ಸೊ ಹುಷಾರಿಲ್ಲ ಅಂತಂತಂದ್ರೆ ಅಂತಹ ವ್ಯಕ್ತಿಗಳು ಏನು ಔಷಧೋಪಚಾರಗಳು ತಗೊಂಡು ಒಂದು ಪ್ರತ್ಯೇಕವಾದ ಕೊಟ್ಟಿಗಡಿಯಲ್ಲಿ ಇರೋದು ಒಳ್ಳೆಯದು. ಸೊ ಇದು ನಾನು COVID-19 ಬಗ್ಗೆ ಹೇಳಬೇಕು ಅನ್ನೋ ವಿಷಯ. ಯಾಕೆ ಅಂತಂದ್ರೆ ಇದು ಒಂದು ಯುದ್ಧ ಇದ್ದಾಗೆ. ನಾವೊಂದು ಯುದ್ಧ ಆಯ್ತು ಅಂತಂದ್ರೆ ಏನ್ ಮಾಡ್ತೀವಿ, ಎಲ್ಲ ಮನೆಗಳಲ್ಲಿ ಹೋಗಿ ಸೇರ್ಕೊಳ್ತೀವಿ, ಎಲ್ಲರೂ ಬೇರೆ ಕಡೆ ಒಂದೊಂದ್ ಕಡೆ ಹೋಗಿ ಉಳ್ಕೊಬಿಡ್ತೀವಿ. ನಾವು ಯಾರಿಗೂ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಏನು ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಇದು ಕಣ್ಣಕ್ಕೆ ಕಾಣಿಸಲಾರದಂತ ಒಂದು ಶತ್ರುವಿನ ಯುದ್ಧ ನಡೀತಾ ಇದೆ, ಒಂದು ವೈರಾಣುವಿನ ಯುದ್ಧ. ಈಗಲೂ ಸಹ ನಾವು ಬಹಳ ಜಾಗೃತರಾಗಿ ಇರಬೇಕಾದಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಆಮೇಲೆ ಪ್ರಸ್ತುತ ಸ್ಥಿತಿ ನೋಡೋದಾದ್ರೆ ಮೊದಲೆಲ್ಲ ಏನಾಗ್ತಿತ್ತು, ಹಳ್ಳಿಗಳಿಂದ ಎಲ್ಲ ಯುವಕರು ಪಟ್ಟಣಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ರು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಮತ್ತೆ ಪಟ್ಟಣಗಳಿಂದ ಎಲ್ಲ ಹಳ್ಳಿಗಳಿಗೆ ಬಂದಿದ್ದಾರೆ, ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಸೊ ಈಗ ಬಹಳಷ್ಟು ನಮ್ಮ ಯುವಶಕ್ತಿ ಇದೆ. ನಾನು ಎಲ್ಲ ಯುವ ರೈತರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ತಾವೆಲ್ಲರೂ ಯಾರು ಹಳ್ಳಿಗಳಿಗೆ ಹೋಗಿದ್ದೀರಾ, ಹೈನುಗಾರಿಕೆಯ ಒಂದು ಕಸುಬನ್ನ ಮಾಡಿ. ಅಲ್ಲಿ ಈಗಿನ ಪರಿಸ್ಥಿತಿ ನೋಡ್ತಿತ್ತಂದ್ರೆ ಮುಂದಿನ ದಿನಗಳಲ್ಲಿ ಸಹ ಹೆಚ್ಚು ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿಗೆ ಆಗುತ್ತೆ, ಆಹಾರಕ್ಕೆ ಹೆಚ್ಚಿಗೆ ಬೇಡಿಕೆ ಆಗುತ್ತೆ. ಹಾಗಾಗಿ ನೀವೆಲ್ಲ ಏನ್ ಮಾಡಿ, ಹೈನಲ್ಲಿ ಕುರಿ ಸಾಕಾಣಿಕೆ ಆದ್ರೂ ಮಾಡ್ರಿ, ಹಸು ಸಾಕಾಣಿಕೆ ಆದ್ರೂ ಮಾಡಿ, ಕೋಳಿ ಸಾಕಾಣಿಕೆ ಆದ್ರೂ ಮಾಡಿ, ಯಾವ್ದಾದ್ರೂ ಒಂದು ಉಪಕಸಬಾಗಿ ಇದನ್ನ ಹಳ್ಳಿಗಳಲ್ಲೇ ಇದ್ದು ಕೆಲಸ ಮಾಡೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಂತರ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಏನಾಗಿದೆ ಅಂತಂದ್ರೆ, ಈಗ ರಾಸುಗಳು ನಾವು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಹಾರ ಬೇಕೇ ಬೇಕು. ಸೊ ನಾವು ಈಗ ಏನು ಸೋಯಾಬೀನ್ ಹಿಂಡಿ ಇಂಥವೆಲ್ಲಾನು ಹೊರ ರಾಜ್ಯಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಇವತ್ತಿನಿಂದಲೇ ಅವೆಲ್ಲ ಆಮದು ಆಗ್ತಿರಲ್ಲ, ಬಹಳಷ್ಟು ತೊಂದರೆ ಇದೆ, ಯಾವ್ದು ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರೋಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವೊಂದು ದಾಣಿ ಮಿಶ್ರಣ ಮಾಡ್ಕೋಬೇಕಂದ್ರೂ ಸಹ ದಾಣಿ ಮಿಶ್ರಣ ಮಾಡಲಿಕ್ಕೆ ನಮಗೆ ಪ್ರೋಟೀನ್ ಅಂಶ ಇರುವಂತಹ ಏನ್ ಸೋಯಾಬೀನ್ ಮೀಲ್ ಅಂತ ಏನಂತಾರೆ, ಸೋಯಾಬೀನ್ ಹಿಂಡಿ ಇಂಥದ್ದು ನಮ್ಗೆ ಸಿಗ್ತಾ ಇರಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸಹ ನಾವು ಹೈನುಗಳನ್ನ ಹೆಂಗ್ ಸಾಕಾಣಿಕೆ ಮಾಡೋ ಅನ್ನೋ ವಿಷಯಗಳನ್ನ ನಾನು ನಿಮ್ಗೆ ಹೆಚ್ಚಿಗೆ ಹೇಳ್ತಾ ಹೋಗ್ತೀನಿ. ನಂತರ ಮೇವನು ಅಷ್ಟೇ. ಈಗ ಕೆಲವೊಮ್ಮೆ ನಮ್ಮಲ್ಲಿ ಏನಾದ್ರು ಮೇವು ಶಾರ್ಟೇಜ್ ಆಯ್ತು, ನಾವು ಬೇರೆ ಜಿಲ್ಲೆಯಿಂದ ತರ್ತಿದ್ವಿ ಅಥವಾ ಬೇರೆ ರಾಜ್ಯದಿಂದ ತರಿಸ್ಕೊಳ್ತಿದ್ವಿ. ಮೊದಲಿಂದ ನಾನು ಬಹಳಷ್ಟು ಕಡೆ ಹೇಳ್ತಿರ್ತೇನೆ, ನೀವು ಏನಾದ್ರೂ ಮೇವನ ನಮ್ಮಲ್ಲಿ ಏನು ಕೃಷಿ ತ್ಯಾಜ್ಯಗಳು ಬರ್ತಾವಲ್ಲ, ನಾವು ಧಾನ್ಯಗಳು ತಗೊಂಡಾದ್ಮೇಲೆ ಏನು ಒಣಮೇವು ಉಳಿಯುತ್ತೆ ಅಂತ ಮೇವನ ನಾವು ಸಂಸ್ಕರಣೆ ಮಾಡಿ ಇಟ್ಕೊಂಡಿದ್ದೆ, ಅದಲ್ಲಿ ನಮಗೆ ಒಣಮೇವನ ಕೊರತೆ ಆಗೋದೇ ಇಲ್ಲ. ಆದ್ರೆ ನಮ್ಮಲ್ಲಿ ಬಹಳಷ್ಟು ರೈತರು ಸಂಸ್ಕರಣೆ ಮಾಡಿ ಇಟ್ಕೊಳ್ಳಲ್ಲ, ಅದನ್ನೆಲ್ಲ ಸುಟ್ಟು ಬಿಡ್ತಾರೆ, ಅದ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಹಾಗಾಗಿ ಈಗಲೂ ಅಷ್ಟೇ, ಏನಾದ್ರೂ ನಿಮ್ಮಲ್ಲಿ ಒಣಮೇವು ಎಲ್ಲಾದ್ರೂ ಇತ್ತು ಅಂದ್ರೂ ಅದನ್ನೆಲ್ಲ ಸಂಸ್ಕರಣೆ ಮಾಡಿ ಇಟ್ಕೊಳ್ಳಿ, ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಮೇವಿನ ಕೊರತೆ ಬಹಳ ಆಗೋ ಸಾಧ್ಯತೆಗಳಿದೆ. ನಂತರ ಆ ಒಣಮೇವನು ಯಾವ ತರ ತಿನ್ನಿಸ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಾನು ಹೇಳ್ತೇನೆ. ಮುಂದೆ ಯಾವ ಯಾವ ಧಾನ್ಯಗಳಿದಾವೆ, ನಮ್ಮಲ್ಲಿ ಇರುವಂತ ಧಾನ್ಯಗಳನ್ನ ನಾವು ಯಾವ ರೀತಿ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಯಾವ ರೀತಿ ಜೋಪಾನ ಮಾಡಿ ಇಟ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಈಗ ನಿಮ್ಗೇನಾದ್ರೂ ಒಂದು KMF ಇಂದ ಹಿಂಡಿ ಎಲ್ಲ ಸಿಗ್ತಾ ಇದೆ. ಈಗ ಕೆಲವೊಮ್ಮೆ ಈ KMF ಅಲ್ಲಿ ಹಿಂಡಿ ಮಾಡ್ಬೇಕಂದ್ರೆ ಅವ್ರಿಗೂ ಸೋಯಾಬೀನ್ ಹಿಂಡಿ ಆಗ್ಲಿ, ಶೇಂಗಾದ ಹಿಂಡಿ ಆಗ್ಲಿ ಇವೆಲ್ಲ ಬೇಕಾಗತ್ತೆ. ಅದ್ರ ಕೊರತೆನೂ ಆಗೋ ಸಾಧ್ಯತೆಗಳಿರ್ತವೆ, ಆಗ ನಿಮ್ಗೆ ಸಪ್ಲೈ ಕಡಿಮೆ ಆಗೋ ಸಾಧ್ಯತೆಗಳಿರ್ತವೆ. ಮುಂದೆ ಅಂತ ದಿನಗಳಲ್ಲಿ ನೀವೇ ಸ್ವಂತವಾಗಿ ಮನೆಗಳಲ್ಲೇ ಇರುವಂತಹ ಧಾನ್ಯಗಳನ್ನ ಹಾಕಿ ದಾಣಿ ಮಿಶ್ರಣ ಮಾಡ್ಕೋಬೇಕಾದಂತಹ ಸಂದರ್ಭಗಳು ಬರಬಹುದು. ಹಾಗಾಗಿ ಆ ರೀತಿ ದಾಣಿ ಮಿಶ್ರಣ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಒಂದು ಫಾರ್ಮುಲಾ ಹೇಳ್ತೀನಿ, ಒಂದು ಸೂತ್ರ ಇದೇನು ಅಂತಂದ್ರೆ 40:30:30 ಅಂದ್ರೆ 40 ಭಾಗ 30 ಭಾಗ 30 ಭಾಗ. ಈ 40 ಭಾಗ ಏಕದಳ ಧಾನ್ಯಗಳು ಹಾಕೋಬೇಕಾಗತ್ತೆ. ಏಕದಳ ಧಾನ್ಯಗಳಂದ್ರೆ ನಿಮ್ಮಲ್ಲೇ ಇರುವಂತದ್ದು ಸಜ್ಜೆ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ, ಜೋಳ ಇಂಥವೆಲ್ಲ ಅಂದ್ರೆ 40 ಭಾಗ ಹಾಕೊಳ್ಬೇಕಾಗತ್ತೆ. ಇನ್ನೊಂದು 30 ಭಾಗ ಏನ್ ಹಾಕೋಬೇಕಂತಂದ್ರೆ ತೌಡುಗಳು ಹಾಕೋಬೇಕು, ಅಕ್ಕಿ ತೌಡಾಗ್ಲಿ, ಗೋಧಿ ತೌಡುಗಳಾಗ್ಲಿ ಅಂತ. ಮತ್ತೆ ಇನ್ನೊಂದು 30 ಭಾಗ ನೀವು ಎಣ್ಣೆಕಾಳು ಹಿಂಡಿಗಳು ಹಾಕೋಬೇಕಾಗತ್ತೆ. ಈ ಎಣ್ಣೆಕಾಳು ಹಿಂಡಿಗಳೆಂತವು ಶೇಂಗದ ಹಿಂಡಿ ಆಗಲಿ, ಸೋಯಾ ಹಿಂಡಿ ಆಗಲಿ, ಹತ್ತಿ ಹಿಂಡಿ ಆಗಲಿ, ಕುಸುಬೆ ಹಿಂಡಿ ಆಗಲಿ, ಸೂರ್ಯಕಾಂತಿ ಹಿಂಡಿ ಆಗಲಿ, ಈ ತರದ ಎಣ್ಣೆಕಾಳು ಹಿಂಡಿಗಳನ್ನ ಹಾಕೋಬೇಕಾಗತ್ತೆ. ಬಹಳಷ್ಟು ಕಡೆ ಈಗ ಏನ್ ನೋಡ್ತೀವಿ ಅಂತಂದ್ರೆ, ಓಕೆ ಇದು ಎಣ್ಣೆಕಾಳು ಹಿಂಡಿ ಹಾಕೋದು, ಜೊತೆಗೆ 40-30-30 ಭಾಗದಲ್ಲಿ 1 ಕೆಜಿ ಉಪ್ಪು ಮತ್ತೆ 2 ಕೆಜಿಯಷ್ಟು ಖನಿಜಾಂಶಗಳ ಪುಡಿ ಹಾಕೋಬೇಕು. ಇವತ್ತು ದಿನ ಎಲ್ಲಾ ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಹಾಲಿನ ಸೊಸೈಟಿಗಳಲ್ಲಿ ನಿಮ್ಗೆ ಕೆಎಂಎಫ್ ಮುಖಾಂತರ ದಾಣಿ ಮಿಶ್ರಣ ಸರಬರಾಜು ಮಾಡ್ತಿದ್ದಾರೆ, ಆಮೇಲೆ ಖನಿಜಾಂಶಗಳ ಪುಡಿನೂ ಸರಬರಾಜು ಮಾಡ್ತಿದ್ದಾರೆ. ಅಲ್ಲಿ ಏನು ಖನಿಜಾಂಶಗಳ ಪುಡಿ ಕೊಡ್ತಾರೆ, ಮಿನರಲ್ ಮಿಕ್ಸ್ಚರ್ ಅಂತ, ಅದನ್ನ ತಗೊಂಡು ನೀವು ಇದ್ರ ಜೊತೆ ಹಾಕೋಬೇಕು. ಸೊ ದಾಣಿ ಮಿಶ್ರಣ ಮಾಡಬೇಕಾದ್ರೆ 40 ಭಾಗ 30 ಭಾಗ 30 ಭಾಗ ಪ್ಲಸ್ 2 ಕೆಜಿ ಖನಿಜಾಂಶಗಳ ಪುಡಿ, 1 ಕೆಜಿ ಉಪ್ಪು, ಇಷ್ಟ ನೀವು ಮಿಶ್ರಣ ಮಾಡಿ ಇಟ್ಕೊಂಡು, ನುಚ್ಚು ಮಾಡಿಸಿ ಇಟ್ಕೊಂಡು ಅಂಥದನ್ನ ನೀವು ರಾಸುಗಳಿಗೆ ಕೊಡಬಹುದು. ನಂತರ ಈಗ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಾವು ಹಿಂಡಿಗಳೇ ಸಿಗ್ತಿರಲ್ಲ, ಪರಿಸ್ಥಿತಿ ಹೆಂಗಾಗುತ್ತೆ ಅಂದ್ರೆ ನಮಗೆ ಬರೀ ಏಕದಳ ಧಾನ್ಯಗಳು ಅಷ್ಟೇ ಇದಾವೆ, ಯಾವುದೋ ಎಣ್ಣೆಕಾಳು ಹಿಂಡಿಗಳು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವ್ ಹೆಂಗಪ್ಪ ಅದಕ್ಕೆ ಹಸುಗಳು ಕೊಡೋದು ಅಂತಂದ್ರೆ, ಬಹಳಷ್ಟು ರೈತರು ಹೇಳ್ತಿರ್ತಾರೆ, ಸರ್ ನಾವು 4-5 ತರ ಧಾನ್ಯಗಳನ್ನ ಮಿಶ್ರಣ ಮಾಡಿ ಕೊಟ್ಟಿದೀವಿ, ಆದ್ರೂ ಉಚ್ಚಿಕೊಳ್ತಾ ಇದೆ, ಹೊಟ್ಟೆ ಒಬ್ಬರ ಬರ್ತಾ ಇದೆ ರಾಸುಗಳಲ್ಲಿ ಅಂತ ಹೇಳ್ತಿರ್ತಾರೆ. ಸೊ ರೈತರೆಲ್ಲರೂ ತಿಳ್ಕೋಬೇಕಾಗಿರೋದೊಂದು ಮುಖ್ಯವಾಗಿರುವಂತ ವಿಷಯ ಏನು ಅಂತಂದ್ರೆ, ಬರೀ ಏಕದಳ ಧಾನ್ಯಗಳನ್ನೇ ನಾವು ಹಾಕೊಟ್ಟಾಗ ಹೊಟ್ಟೆ ಒಬ್ಬರ ಬರುತ್ತೆ, ಹೊಟ್ಟೆ ಒಬ್ಬರ ಬಂದು ಸುಮಾರು ಪ್ರಾಣಿಗಳು ಸತ್ತಿರುವಂತ ಸಾಕ್ಷಿಗಳು ಇದಾವೆ. ಸೊ ಹಾಗಾಗಿ ಎಣ್ಣೆಕಾಳು ಹಿಂಡಿಗಳು ಅಂದ್ರೆ ಪ್ರೋಟೀನ್ ಅಂಶ ಇರುವಂತಹ ಧಾನ್ಯಗಳು ಹೋಗ್ಬೇಕು. ನಮ್ಮಲ್ಲಿ ಬೇಳೆಕಾಳುಗಳದ್ದು ನುಚ್ಚಾಗ್ಲಿ ಅಥವಾ ಎಣ್ಣೆಕಾಳು ಹಿಂಡಿಗಳಾಗ್ಲಿ, ಈ ತರದವು 30 ಭಾಗ ಹೋಗ್ಲೇಬೇಕು. ಇಲ್ಲ ಅಂತಂದ್ರೆ ನಾವೇನ್ ಇದನ್ನು ದಾಣಿ ಮಿಶ್ರಣ ಕೊಡ್ತೀವಲ್ಲ, ಬರೀ ನಮ್ಮಲ್ಲಿ ಏಕದಳ ಧಾನ್ಯಗಳೇ ಇದಾವೆ ಅಂತಂದ್ರೆ, ಒಂದು ಟೈಮ್ಗೆ ಒಂದು ಹೊತ್ತಿಗೆ 1/2 ಕೆಜಿಗಿಂತ ಹೆಚ್ಚಿಗೆ ಕೊಡಕ್ ಹೋಗ್ಬೇಡ್ರಿ. ಸೊ 1/2 ಕೆಜಿಯಿಂದ ಒಳಗಡೆ ಕೊಟ್ರೆ ಏನು ಹೊಟ್ಟೆ ಒಬ್ಬರ ಬರಲ್ಲ, ಜಾಸ್ತಿ ಕೊಟ್ಟಾಗ ಅಷ್ಟೇ ಹೊಟ್ಟೆ ಒಬ್ಬರ ಬರುತ್ತೆ. ಸರಿ, ಈಗ ಈ ದಾಣಿ ಮಿಶ್ರಣ ನೀವು ಮಾಡ್ಕೊಂಡಿದ್ದನ್ನ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ಈಗ ನಿಮ್ಗೆ ಉದಾಹರಣೆಗೆ, ಒಂದು ಹಸು 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ, ಆ ಹಸುಗೆ 10 ಲೀಟರ್ ಹಾಲು ಕೊಡುವಂತ ಹಸುಗೆ ಸುಮಾರು ಅದ್ರ ದೇಹದ 2% ಒಣಾಂಶ ತಿನ್ನುತ್ತೆ ಅಂತ ಅರ್ಥ. ಸೊ 2.5% ಅಷ್ಟು ತಿನ್ನುತ್ತೆ ಅಂತಂದ್ರೆ ಸುಮಾರು 10 ಕೆಜಿ ಒಣಾಂಶ ತಿನ್ನುತ್ತೆ ಅಂತ. 10 ಕೆಜಿ ಒಣಾಂಶ ತಿಂದ್ರೆ ಅದಕ್ಕೆ ದಾಣಿ ಮಿಶ್ರಣ ಹೆಂಗ್ ಕೊಡ್ಬೇಕು ಅಂದ್ರೆ, ಹಸು ಹಾಲು ಕೊಡ್ಲಿ ಬಿಡ್ಲಿ ಒಂದು ದಿನಕ್ಕೆ 2 ಕೆಜಿಯಷ್ಟು ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಪ್ರತಿ 1 ಲೀಟರ್ ಹಾಲಿಗೆ 300 ಗ್ರಾಂನಂತೆ ದಾಣಿ ಮಿಶ್ರಣ ಕೊಡಬೇಕು. ಸೊ 300 ಗ್ರಾಂ ಅಂತಂದ್ರೆ 10 ಲೀಟರ್ಗೆ 3 ಕೆಜಿ ಆಯ್ತು. ಸೊ 3 ಕೆಜಿ ಪ್ಲಸ್ ಅದ್ರ ದೇಹದ ತೂಕ ಹೆಚ್ಚಿಗೆ ಆಗದೆ ಅಥವಾ ಕಡಿಮೆ ಆದ್ರೆ ಮೇಂಟೆನೆನ್ಸ್ಗೆ ಅಂತ ಹೇಳ್ತಾರೆ, ಅದಕ್ಕೆ 2 ಕೆಜಿ ಕೊಡಬೇಕು. ಹಾಗಾಗಿ ಒಟ್ಟು 5 ಕೆಜಿಯಷ್ಟು ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. 5 ಕೆಜಿ ದಾಣಿ ಮಿಶ್ರಣ ಜೊತೆಗೆ ಒಣಮೇವು ಮತ್ತೆ ಹಸಿಮೇವು ಉಳಿದಿದ್ದು, ಅಂದ್ರೆ ಒಣಮೇವು ಸುಮಾರು ಒಂದು ಕನಿಷ್ಠ ಪಕ್ಷ 1.5 ಕೆಜಿ ಆದ್ರೂ ಕೊಡಬೇಕು, ಹಸಿರು ಮೇವು 1.5 ಕೆಜಿ ಆದ್ರೂ ಕೊಡಿ. ಏನಾಗುತ್ತೆ ಅಂತಂದ್ರೆ, ಹಸಿಮೇವು ಇದ್ದಾಗ ಹಸಿಮೇವು ಎಷ್ಟು ಕೊಟ್ಟರು ತಿನ್ನುತ್ತೆ, ಒಣಮೇವನ್ನ ಹೆಚ್ಚಿಗೆ ಕೊಡಬೇಕು. ನಾವು ಕೆಲವೊಮ್ಮೆ ಏನನ್ಕೋತೀವಿ, ನಾವು ಜಾಸ್ತಿ ಆಹಾರ ಕೊಟ್ಟಿದೀವಿ ಹಸುಗಳಿಗೆ ಅಂತ ಅನ್ಕೊಳ್ತೀವಿ, ಆದ್ರೆ ಎಷ್ಟು ತಿನ್ಬೇಕು ಅಷ್ಟು ಕೊಟ್ಟಿದೀವಿ ಅನ್ನೋದು ನಿಮ್ಗೆ ಹೆಂಗ್ ಖಚಿತವಾಗುತ್ತೆ ಅಂದ್ರೆ, ಅವು ಏನ್ ಮೇವೆಲ್ಲ ತಿಂದಾದ್ಮೇಲೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ಸಹ, ಅಂದ್ರೆ ರಾತ್ರಿ 8 ಗಂಟೆ ಮೇಲೆ ಸಹ ಸ್ವಲ್ಪ ಒಣಮೇವಾದ್ರೂ ಅದ್ರ ಗೊರಲೆಯಲ್ಲಿ ಹಾಕ್ರಿ, ಆ ಮೇವಿನ ದೋಣಿಯಲ್ಲಿ ಹಾಕ್ದಾಗ ಏನಾಗುತ್ತೆ, ಅದು ಯಾವ್ದು ಇನ್ನು ತಿನ್ಬೇಕು ಅನ್ನೋಂತ ಆಸಕ್ತಿ ಇರುತ್ತೋ ಅಂತವು ಒಣಮೇವು ತಿನ್ನುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಒಣಮೇವಾದ್ರೂ ಬೆಳಗ್ಗೆ ಹೊತ್ತು ನೀವು ಗೊರಲಿ ಮೇವಿನ ದೋಣಿ ನೋಡಿದಾಗ ನಿಮ್ಗೆ ಸ್ವಲ್ಪ ಆದ್ರೂ ಮೇವು ಉಳಿದಿರ್ಬೇಕು ಅದರಲ್ಲಿ, ಅದು ನಿಮ್ಗೆ ಖಚಿತ ಆಗುತ್ತೆ. ಓಕೆ, ನಾವು ಕೊಡುವಷ್ಟು ನಾವು ಕೊಡ್ತಾ ಸಂಪೂರ್ಣ ಅದಕ್ಕೆ ಬೇಕಾದಷ್ಟು ಮೇವು ಕೊಡ್ತಾ ಇದೀವಿ ಅನ್ನೋದು ಒಂದು ವಿಷಯ ಗೊತ್ತಾಗುತ್ತೆ. ನಂತರ ನಮ್ಮಲ್ಲಿ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅನ್ಕೊಳ್ಳೋಣ. ಏನು ಅಂತಂದ್ರೆ, ನಮ್ಮಲ್ಲಿ ದಾಣಿ ಮಿಶ್ರಣ ಇಲ್ಲ, ಮತ್ತೆ ಮೇವಿಗೆ ಬಹಳ ಅಭಾವ ಆಗಿದೆ, ಬರೀ ಒಣಮೇವು ಅಷ್ಟೇ ಇದೆ, ದಾಣಿ ಮಿಶ್ರಣ ಇಲ್ಲ, ಏಕದಳ ಧಾನ್ಯಗಳು ಇಲ್ಲ, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ, ಹಸುಗಳು ಸಾಯ್ತಾ ಇದಾವೆ ಅನ್ನೋಂತ ಪರಿಸ್ಥಿತಿ ಬಂದಿದೆ, ಏನ್ ಮಾಡ್ಬೇಕು ಅನ್ನೋಂತ ಪರಿಸ್ಥಿತಿಯಲ್ಲಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಯೂರಿಯಾ ಉಚ್ಚಾರಣ ಮಾಡಿದಂತ ಮೇವುಗಳನ್ನ ಕೊಡಬಹುದು. ಯೂರಿಯಾ ಉಚ್ಚಾರಣ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಒಂದು 40 ಲೀಟರ್ ನೀರಿನಲ್ಲಿ 100 ಕೆಜಿ ಮೇವಿಗೆ ಹೇಳ್ತೀನಿ, 100 ಕೆಜಿ ಒಣಮೇವಿಗೆ ಒಂದು 40 ಲೀಟರ್ ನೀರಲ್ಲಿ 10 ಕೆಜಿಯಷ್ಟು ಬೆಲ್ಲ ಅಥವಾ ಮೊಲಾಸಿಸ್ ಕಾಕಂಬಿ ಏನ್ ಸಿಗುತ್ತೆ, ಈಗ ಇಲ್ಲಿ ಹೊರಗಡೆ ಕಾಕಂಬಿ ಸಿಗಲ್ಲ, ಸೊ ನೀವು ವೇಸ್ಟ್ ಬೆಲ್ಲ ಏನ್ ಸಿಗುತ್ತೆ ಅದನ್ನೇ ಹಾಕೋಬಹುದು. ವೇಸ್ಟ್ ಬೆಲ್ಲ ಒಂದು 10 ಕೆಜಿ ಹಾಕೊಂಡು ಅದಕ್ಕೆ 1 ಕೆಜಿ ಯೂರಿಯಾ ಮತ್ತೆ 1 ಕೆಜಿ ಉಪ್ಪು ಮತ್ತೆ 1 ಕೆಜಿ ಖನಿಜಾಂಶಗಳ ಪುಡಿ, ಇಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲದಕ್ಕೂ ಸಿಂಪಡಣೆ ಮಾಡಬೇಕು. 100 ಕೆಜಿ ಮೇವಿಗೆ ಸಿಂಪಡಣೆ ಮಾಡಬೇಕು, ಮಾಡಿ ಅದು ಡೈರೆಕ್ಟ್ ಫೀಡಿಂಗ್ ಮಾಡಬಹುದು. ಅಂದ್ರೆ ನೀವು ಪ್ರತಿ ಒಂದು 10 ಕೆಜಿಗೆ ಅಷ್ಟೇ ಮಾಡ್ಕೋತೀನಿ ಅಂತಂದ್ರು ನೀವು ಹಂಗು ಲೆಕ್ಕ ಹಾಕಬಹುದು. ಬರೀ 10 ಕೆಜಿ ಮೇವಿನ ದಿನ ಒಂದು 10 ಕೆಜಿ ಮೇವು ನಮ್ಗೆ ಬೇಕಾಗುತ್ತೆ. 10 ಕೆಜಿಗೆ ನಾವು ಯಾವ ರೀತಿ ಉಪಚಾರಣ ಮಾಡಿ ಡೈರೆಕ್ಟ್ ಹಾಕ್ಬೇಕು ಅನ್ನೋದಾದ್ರೆ, ನೀವು 4 ಕೆಜಿ ನೀರು ತಗೋಬಹುದು, 4 ಲೀಟರ್ ನೀರು, ಅದಕ್ಕೆ ಒಂದು 1/2 ಕೆಜಿ ಬೆಲ್ಲ ಮತ್ತೆ ಒಂದು 100 ಗ್ರಾಂ ಯೂರಿಯಾ, 100 ಗ್ರಾಂ ಉಪ್ಪು ಮತ್ತೆ 100 ಗ್ರಾಂ ಖನಿಜಾಂಶಗಳ ಪುಡಿ, ಇಷ್ಟನ್ನ ತಗೊಂಡು ಬೆರೆಸ್ಬಿಟ್ಟು ಅದ್ರ ಮೇಲೆ ಸಿಂಪಡಣೆ ಮಾಡಿ ನೀವು ಹಸುಗಳಿಗೆ ಡೈರೆಕ್ಟ್ ಆಗಿ ಕೊಡಬಹುದು. ಇದು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಹಸುಗಳು ಮೇಂಟೆನೆನ್ಸ್ಗೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಉತ್ಪಾದನೆ ಏನಾಗಲ್ಲ, ಹಸು ಸಾವನ್ನಪ್ಪಲಾರ್ದೇನೆ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ತೀರಾ ನಮ್ಮಲ್ಲಿ ಬರ ಪರಿಸ್ಥಿತಿ ಬಂದಿದೆ ಅನ್ನೋ ಸಂದರ್ಭದಲ್ಲಿ ಈ ರೀತಿ ಮೇವನ್ನ ಮಾಡಿ ಕೊಡಬಹುದು. ಇದು ಬಹಳ ಒಳ್ಳೆಯದು. ನಂತರ ಬಹಳಷ್ಟು ಖನಿಜಾಂಶಗಳ ಕೊರತೆ ಆಗುತ್ತೆ. ಏನಾಗುತ್ತೆ ಅಂದ್ರೆ ಖನಿಜಾಂಶಗಳ ಕೊರತೆ ಯಾವಾಗ ದೇಹದಲ್ಲಿ ಅಥವಾ ಕೆಲವೊಂದು ಪೋಷಕಾಂಶಗಳ ಕೊರತೆ ಯಾವಾಗ ಆಗುತ್ತೋ ಅಂತ ಸಂದರ್ಭದಲ್ಲಿ ಉಣ್ಣೆ ಬಾಧೆ ಹೆಚ್ಚಿಗೆ ಆಗುತ್ತೆ, ಮತ್ತೆ ಈಗ ಜಂತುಗಳ ಬಾಧೆ ಹೆಚ್ಚಿಗೆ ಆದಾಗ್ಲೂ ಖನಿಜಾಂಶಗಳ ಕೊರತೆ ಆಗುತ್ತೆ. ಹಾಗಾಗಿ ಯಾವತ್ತಿಗೂ ಅಷ್ಟೇ ನಾವು ಇವನ್ ಸುಮಾರು ಕ್ಯಾಂಪ್ಗಳು ಮಾಡಿದಾಗ ನೋಡ್ತಿರ್ತೀವಿ ಖನಿಜಾಂಶಗಳ ಕೊರತೆಯಿಂದ ನರಳ್ತಾರಂತ ರಸಗಳು ಬಹಳ ಇದಾವೆ ನಮ್ಮಲ್ಲಿ. ಹಾಗಾಗಿ ಖನಿಜಾಂಶಗಳ ಕೊರತೆ ಆಗದೆ ಇರಬೇಕು ಅಂದ್ರೆ ಕನಿಷ್ಠ ಪಕ್ಷ ವರ್ಷ 6 ತಿಂಗಳಿಗೊಮ್ಮೆ ಏನಾದ್ರೂ ನೀವು ಜಂತುಗಳದ ಔಷಧಿನ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ತಗೊಂಡ್ಬಂದು ನೀವು ನಿಮ್ಮ ರಾಸುಗಳಿಗೆ ಕೊಡಬೇಕಾಗುತ್ತೆ. ನಂತರ KMFL ಏನೇ ಯೂರಿಯಾ ಮೊಲಸಿಸ್ ಮಿನರಲ್ ಬ್ಲಾಕ್ಸ್ ಅಂತಾರೆ, ಅಂದ್ರೆ ಯೂರಿಯಾ ಕಾಕಂಬಿ ನೆಕ್ಕೆ ಬಿಲ್ಲೆಗಳು ಅಂತ. ಈ ಯೂರಿಯಾ ಕಾಕಂಬಿ ನೆಕ್ಕೆ ಬಿಲ್ಲೆಗಳನ್ನ 3-3 KG ಬ್ಲಾಕ್ ಇದಾವೆ, 1.5 KG ಬ್ಲಾಕ್ ಇದಾವೆ, ಇಂಥ ಬ್ಲಾಕ್ಸ್ ತಂದು ಇದು ಒಂಥರ ಉಪ್ಪಿನಕಾಯಿ ಇದ್ದಂಗೆ ಸೊ ಹಸುಗಳ ಪಕ್ಕದಲ್ಲಿ ಇಟ್ಬಿಟ್ರೆ ಅದು ಯಾವಾಗ ಬೇಜಾರಾಗುತ್ತೋ ಅವಾಗ ಒಂಥರ ಉಪ್ಪಿನಕಾಯಿ ತರ ಸ್ವಲ್ಪ ನೆಕ್ಕತ್ತೆ, ಆಮೇಲೆ ಮಾಮೂಲಿ ಮೇವು ತಿಂತಿರುತ್ತೆ. ಇದು ಮಾಡೋದ್ರಿಂದ ಉಪಯೋಗ ಏನು ಅಂತಂದ್ರೆ, ಒಂದ್ಸಲಿ ಒಂದು ಬ್ಲಾಕ್ ಇಟ್ರೆ ಅದು ಬೇಕಾದ ಅದ್ ನೆಕ್ಕೋದು ಮತ್ತೆ ಒಣಮೇವು ತಿಂತಾ ಇರುತ್ತೆ. ಸೊ ಒಣಮೇವು ತಿನ್ನುವ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಒಂದು ಇದ್ರ ಉಪಯೋಗ ಒಣಮೇವು ತಿನ್ನುವ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ನಂತರ ಖನಿಜಾಂಶಗಳು ಕೆಲವೊಂದು ನೀಗಿಸ್ತವೆ, ಅದಕ್ಕೆ ಅಂದ್ರೆ ಎಷ್ಟು ಖನಿಜಾಂಶಗಳು ಅದ್ರ ದೇಹಕ್ಕೆ ಸೇರ್ತವೆ, ಹಾಗಾಗಿ ಖನಿಜಾಂಶಗಳ ಕೊರತೆಯನ್ನು ನೀಗಿಸಬಹುದು. ಇದೊಂದು ಬಹಳ ಒಳ್ಳೆಯದು. ಮತ್ತೆ KMFL ಮತ್ತೆ ಬೈಪಾಸ್ ಫ್ಯಾಟ್ ಅಂತಾನೂ ಇದೆ. ಬೈಪಾಸ್ ಫ್ಯಾಟ್ ಅಂತಂದ್ರೆ ಈಗ ಯಾಕಂದ್ರೆ ನಿಮ್ಗೆ ಸೊಸೈಟಿಗಳಲ್ಲಿ ಆಲ್ಮೋಸ್ಟ್ ಇವೆಲ್ಲ ಸಿಗ್ತಾವೆ ನಿಮ್ಗೆ, ಹಾಗಾಗಿ ರೈತರು ನೀವು ಬೈಪಾಸ್ ಫ್ಯಾಟ್ ಅಂತ ಕೇಳಿ ತಗೋಬೇಕು ಅವ್ರ ಹತ್ರ. ಈ 1 KG ಬ್ಯಾಗ್ಗಳಲ್ಲಿ ಇದಾವೆ ಅವ್ರ ಹತ್ರ. ಈ ಬೈಪಾಸ್ ಫ್ಯಾಟ್ ಏನಂದ್ರೆ ಕೆಲವರು ಕೊಟ್ಟಿದ ತಕ್ಷಣ ಸ್ವಲ್ಪ ದಿನ ಉಪಯೋಗಿಸಿದಾಗ ಸ್ವಲ್ಪ ಹಾಲು ಹೆಚ್ಚಿಗೆ ಆಗ್ಬಿಡುತ್ತೆ, ಆಮೇಲೆ ಬಹಳಷ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತಿರ್ತೀರ, ಆಮೇಲೆ ಬಹಳಷ್ಟು ಹಾಕಿದ್ರೆ ಅದು ಮತ್ತೆ ಲೂಸ್ ಮೋಷನ್ ಆಗ್ತಿರುತ್ತೆ, ಇದೇನಪ್ಪ ಬಹಳ ಹಾಕಿದ್ರೆ ಲೂಸ್ ಮೋಷನ್ ಆಗ್ತಿದೆ ಅಂತ ಕಂಪ್ಲೇಂಟ್ಸ್ ಬರ್ತಿದಾವೆ ನಮಗೆ. ಅದಕ್ಕೆ ಇದು ಬೈಪಾಸ್ ಫ್ಯಾಟ್ ಅನ್ನೋದು ಏನಂತಂದ್ರೆ ಹೆಚ್ಚಿನ ಶಕ್ತಿ ಇರುವಂತ ಒಂದು ಪುಡಿ. ಇದು 100 ಗ್ರಾಮ್ಗಿಂತ ಹೆಚ್ಚಿಗೆ ಕೊಡಬಾರ್ದು. ಒಂದು 10 ಲೀಟರ್ ಹಾಲು ಕೊಡ್ತಾ ಇದೆ ಹಸು ಅಂತಂದ್ರೆ ಅದು 100 ಗ್ರಾಮ್ಗಿಂತ ಹೆಚ್ಚಿಗೆ ಕೊಡಬಾರ್ದು. ನೀವು 100 ಗ್ರಾಮ್ಗಿಂತ ಹೆಚ್ಚಿಗೆ ಕೊಟ್ಟಿದ್ದೀರಾ ಅಂತಂದ್ರೆ ಉಚ್ಚಿಕೊಳ್ಳುತ್ತೆ ಅದು. ಅದಕ್ಕೆ ಬೆಳಿಗ್ಗೆ 1 50 ಗ್ರಾಮ್, ಸಾಯಂಕಾಲ 1 50 ಗ್ರಾಮ್ ಇಷ್ಟೇ ಕೊಡಿ, ಅದಕ್ಕಿಂತ ಹೆಚ್ಚಿಗೆ ಕೊಡಕ್ ಹೋಗ್ಬೇಡ್ರಿ. ಸೊ ಇದು ಬಹಳ ಮುಖ್ಯ. ನಿಮಗೆ ಸರಬರಾಜ್ ಇದೆ, ಲಭ್ಯ ಇದೆ, KMFR ಹೇಗೋ ಮಾಡಿ ನಿಮ್ಮ ಸೊಸೈಟಿಗಳಿಗೆ ಇದನ್ನ ತಲುಪಿಸ್ತಾರೆ, ನೀವು ಈ ಬೈಪಾಸ್ ಫ್ಯಾಟ್ ನ ಉಪಯೋಗಿಸ್ಕೊಳ್ಳಿ. ಯಾಕಂತಂದ್ರೆ ಒಂದು ಹಾಲ್ನಲ್ಲಿ ಲೋ ಫ್ಯಾಟ್ ಅಂತಂದ್ರೆ ಕಡಿಮೆ ಫ್ಯಾಟ್ ಬರ್ತಾ ಇಲ್ಲ ಅಂತಾರೆ, ಬೈಪಾಸ್ ಫ್ಯಾಟ್ ಹಾಕೊಂಡ್ರೆ ಸ್ವಲ್ಪ ಫ್ಯಾಟ್ ಹೆಚ್ಚಿಗೆ ಬರ್ತೈತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಏನಿರುತ್ತೆ ಡಾಕ್ಟರ್ ಇದರಲ್ಲಿ? ಇಲ್ಲ, ಬೈಪಾಸ್ ಫ್ಯಾಟ್ ಅಂತಂದ್ರೆ ಅದು ಕೊಬ್ಬಿನಾಂಶನೇ. ಕೊಬ್ಬಿನಾಂಶನ ಇದು ರುಮೆನ್ ಅಂತ ಫಸ್ಟ್, ಇದು ಏನು 4 ಭಾಗ ಇರುತ್ತೆ ಹೊಟ್ಟೆಯಲ್ಲಿ, ರುಮೆನ್ ರೆಟಿಕ್ಯುಲಮ್ ಒಬೋಮಿಸಮ್ ಅಬೋಮಿಸಮ್ ಅಂತ ಹೇಳಿ 4 ಭಾಗ ಇರುತ್ತೆ. ಈ ಮೊದಲನೇ ಭಾಗ ಏನಿದೆ ಲಾಸ್ಟ್ ಒಬೋಮಿಸಮ್ ಅಂತ ಇದೆ, ಅದು ನಮ್ಮ ತರ ಹೊಟ್ಟೆ. ಅದು ಇನ್ನು ಉಳಿದಿದ್ದೆಲ್ಲ ಫರ್ಮೆಂಟೇಷನ್ ಆಗುತ್ತೆ, ಅದು ಬೇರೆ ತರ ಜೀರ್ಣ ಮಾಡುವಂತ ಶಕ್ತಿ. ಆ ಹೊಟ್ಟೆಯಲ್ಲಿ ದೊಡ್ಡ ಹೊಟ್ಟೆ ಏನಿದೆ ರುಮೆನ್ ಅಂತ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಈ ನಾರಿನಾಂಶನ ಪಚನ ಮಾಡಿ ಹಸು ಉಪಯೋಗಿಸ್ಕೊಳ್ಳುವಂತ ಒಂದು ಅಂಶನ ಕೊಡ್ತಿರುತ್ತೆ. ಹಾಗಾಗಿ ಈಗ ನಾವೇನಾದ್ರೂ ಫ್ಯಾಟ್ ಹೆಚ್ಚಿಗೆ ಕೊಟ್ರೆ ಈ ಸೂಕ್ಷ್ಮಾಣು ಜೀವಿಗಳು ಅವೇ ಹಾಳಾಗ್ಬಿಡ್ತವೆ, ಅದ್ರ ಏನು ಕ್ರಿಯೆ ನಿಂತೋಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಕೊಡಕ್ ಬರಲ್ಲ, ಕಡಿಮೆ ಕೊಟ್ಟಾಗ ಏನಾಗುತ್ತೆ ಈ ಬೈಪಾಸ್ ಫ್ಯಾಟ್ ಅಂತಂದ್ರೆ ಅದನ್ನ ಪಾಸ್ ಆಗಿ ಡೈರೆಕ್ಟ್ ಅಬೋಮಿಸಮ್ ಅನ್ನೋ ಜಾಗಕ್ಕೆ ಹೋಗುತ್ತೆ. ಅಬೋಮಿಸಮ್ ಅಂತ ಹೋದ್ರೆ ಅದ್ರದ್ದೆಲ್ಲ ಹಾಗೆ ಮೈ ಇಟ್ಕೊಳ್ಳುತ್ತೆ. ಸೊ ಅದ್ರ ಶಕ್ತಿ ಎಲ್ಲಾನು ಮೈಗೆ ಬರ್ತೀವಿ, ಹಸುಗಳು ಉಪಯೋಗಿಸ್ಕೋಬಹುದು. ಇಲ್ಲ ಅಂತಂದ್ರೆ ಬೈಪಾಸ್ ಫ್ಯಾಟ್ ಡೈರೆಕ್ಟ್, ಈಗ ನಾವು ಕೆಲವರು ಹೇಳ್ತಿರ್ತೀವಿ ಹೊಟ್ಟೆ ಉಬ್ರ ಬಂದಾಗ ಸ್ವಲ್ಪ ಹೆಚ್ಚಿಗೆ ಆಯಿಲ್ ಕುಡಿಸ್ರಿ ಅಂತಾರೆ. ರೈತರು ಏನ್ ಮಾಡ್ತಾರೆ ಅಂದ್ರೆ ಹೊಟ್ಟೆ ಉಬ್ರ ಬಂದಾಗ ಸುಮಾರು 1 ಲೀಟರ್ ಅಷ್ಟು ಒಳ್ಳೆನೆ ಕುಡಿಸ್ತಿರ್ತಾರೆ. ಯಾಕೆ ಕುಡಿಸ್ತಾರೆ ಅಂತಂದ್ರೆ ಹೊಟ್ಟೆ ಉಬ್ರ ಬರಬೇಕಾದ್ರೆ ಸೂಕ್ಷ್ಮಜೀವಿ ಸುಮಾರು ಗ್ಯಾಸ್ ಉತ್ಪಾದನೆ ಮಾಡ್ತಿರುತ್ತೆ. ಎಣ್ಣೆ ಕುಡಿಸ್ಬಿಟ್ಟಾಗ ಏನಾಗುತ್ತೆ ಫ್ಯಾಟ್ ಜಾಸ್ತಿ ಆಗುತ್ತಲ್ಲ, ಇವೆಲ್ಲ ಅದು ಕೋಟಿಂಗ್ ಆಗ್ಬಿಡ್ತೈತಿ. ಸೊ ಅದ್ರ ಕ್ರಿಯೆ ಎಲ್ಲ ನಿಂತ್ಬಿಡುತ್ತೆ. ಸೊ ಹಾಗಾಗಿ ಗ್ಯಾಸ್ ಉತ್ಪಾದನೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಮೊದಲಿಂದನೂ ಆ ಕಾಲದಿಂದನೂ ಅದನ್ನ ಮಾಡ್ಕೊ ಬರ್ತಿದ್ದಾರೆ. ಸೊ ಅದೇ ತರ ನಾವು ಹೆಚ್ಚಿಗೆ ಫ್ಯಾಟ್ ಕೊಡಕ್ ಬರಂಗಿಲ್ಲ, ಜೀರ್ಣ ಆಗಲ್ಲ. ನಾವು ಈ ಬೈಪಾಸ್ ಫ್ಯಾಟ್ ಏನ್ ಮಾಡಿದ್ರೆ ಅದು ಕೋಟಿಂಗ್ ಮಾಡಿರ್ತಾರೆ. ಸೊ ಹಂಗಾಗಿ ಅದು ಡೈರೆಕ್ಟ್ ಅಬೋಮಿಸಮ್ ನ ಜಾಗಕ್ಕೆ ಹೋಗೋದ್ರಿಂದ ಡೈರೆಕ್ಟ್ ಹೊಟ್ಟೆಗೆ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಅದು ಬೈಪಾಸ್ ಉಪಯೋಗಿಸ್ಕೊಳ್ಳೋದು ಬಹಳ ಒಳ್ಳೇದು. ಬಟ್ ಬರೀ 100 ಗ್ರಾಮ್, ಒಂದ್ ದಿನಕ್ಕೆ 100 ಗ್ರಾಮ್ ಇತ್ತು ಹೆಚ್ಚಿಗೆ ಮಾಡೋದು ಒಳ್ಳೇದಲ್ಲ, ಮತ್ತೆ ಉಚ್ಕೊಳ್ಳುತ್ತೆ. ಅದಕ್ಕೆ ಕೆಲವೊಮ್ಮೆ ಬರೀ 4 ಲೀಟರ್ 3 ಲೀಟರ್ ಹಾಲು ಕೊಡ್ತಿರುತ್ತೆ, ಅಂತ ಹಸುಗಳಿಗೂ ಬೈಪಾಸ್ ಫ್ಯಾಟ್ ಕೊಡ್ಬೇಕಂದ್ರೆ ಬೇಕಾಗಿಲ್ಲ. ಏನೊಂದು 8 ಲೀಟರ್ಗಿಂತ ಹೆಚ್ಚಿಗೆ ಹಾಲು ಕೊಡ್ತಾ ಇದೆ ಅಂತ ಹಸುಗಳಿಗೆ ಮಾತ್ರ ಬೈಪಾಸ್ ಫ್ಯಾಟ್ ಸ್ವಲ್ಪ ಕೊಟ್ಕೊಳ್ಳಿ, 1 50 ಗ್ರಾಮ್ ಬೆಳಗ್ಗೆ, 1 50 ಗ್ರಾಮ್ ಸಾಯಂಕಾಲ, ಏನ್ ತೊಂದ್ರೆ ಇಲ್ಲ, ಅಂದ್ರೆ ಹಾಲಲ್ಲಿ ಫ್ಯಾಟ್ ಹೆಚ್ಚಿಗೆ ಆಗುತ್ತೆ. ಸೊ ಅದು ಮಾಡ್ಕೊಳ್ಳೋದು ಒಳ್ಳೇದು. ನಂತರ ಯೂರಿಯಾ ಅಮೋನಿಯೇಷನ್ ಅಂತಾರೆ, ಅಂದ್ರೆ ಯೂರಿಯಾ ಪೌಷ್ಟಿಕರ್ಸ್ ಅಂತ ಮೇವು ಅಂತ. ಈ ಒಂದ್ ಮೊದಲು ಒಂದ್ ಏನೇ ಹೇಳಿದೆ, ಯೂರಿಯಾ ಪೌಷ್ಟಿಕರ್ಸ್ ನ ಮಾಡಿ ಡೈರೆಕ್ಟ್ ಹಸುಗಳು ಹಾಕೋದು, ಅದು 1%ಗಿಂತ ಹೆಚ್ಚಿಗೆ ಹಾಕೊಳ್ಳಂಗಿಲ್ಲ ಯೂರಿಯಾ. ಈಗ ಕೆಲವರು ರೈತರು ಏನ್ ಮಾಡ್ತಾರೆ ಅಂದ್ರೆ ನಾವು ಯೂರಿಯಾ ಉಪಚಾರಣ ಮಾಡಬೇಕು ಅಂದ್ರೆ ನೀರ್ನಲ್ಲಿ ಹಾಕಿ ಕುಡಿಸ್ಬಿಡೋದು ಈ ತರ ಎಲ್ಲ ಮಾಡ್ತಾರೆ, ಆತರ ಮಾಡಲೇಬಾರ್ದು. ಯೂರಿಯಾನ ಏನಾದ್ರೂ ನಾವು ನೀರಲ್ಲಿ ಕಲಸ ಡೈರೆಕ್ಟ್ ಕುಡಿಸಿದ್ರೆ ಅದ್ರದ್ದು ತೊಂದರೆಗಳಾಗ್ತವೆ. ಹಾಗಾಗಿ ನೀವು ಯೂರಿಯಾನ ಮಾತ್ರ ನೀರಲ್ಲಿ ಬೆರೆಸಿ ಕುಡಿಸಬಾರ್ದು ಅಂತ ನಾನು ನಿಮ್ಮಲ್ಲೆಲ್ಲರನ್ನೂ ಒಂದು ವಿನಂತಿ ಮಾಡ್ಕೊಳ್ತೇನೆ. ನಂತರ ಈ ಯೂರಿಯಾ ಉಪಚಾರದಂತ ಇನ್ನೊಂದು ಪ್ರೊಸೀಜರ್ ಏನಿದೆ ಅಂತಂದ್ರೆ, ಸುಮಾರು 4% ಅಷ್ಟು ಯೂರಿಯಾ, 100 kg ನೀವು ಮಾಡ್ತೀವಿ ಅಂತಂದ್ರೆ 100 kg ಮೇವ್ಗೆ 4 kg ಯೂರಿಯಾ ಹಾಕೋಬೇಕು, ಮತ್ತೆ 40 liter ನೀರ್ ಹಾಕೋಬೇಕು ಇಷ್ಟೇ, ಬರೀ ಯೂರಿಯಾ ಮತ್ತೆ ನೀರು. ಇದನ್ನ ಬೆರೆಸ್ಬಿಟ್ಟು 100 kg ಸಿಂಪಡಣೆ ಮಾಡಿ ಗಾಳಿ ಆಡದಂಗೆ ಪ್ಯಾಕ್ ಮಾಡಿಡ್ಬೇಕು. ಈ ಗಾಳಿ ಆಡದಂಗೆ ನಾವ್ ಏನಾದ್ರು ಒಂದ್ಸಲಿ ಪ್ಯಾಕ್ ಮಾಡಿಟ್ಟು ಅಂತಂದ್ರೆ 21 ದಿನದ ನಂತರ ಅದು ಯೂರಿಯಾ ಪೌಷ್ಟಿಕರಣ ಆಗಿರುತ್ತೆ. ಯಾಕಂದ್ರೆ ಈ ಒಣಮೇವ್ ನಮ್ಮಲ್ಲಿ ಏನ್ ಸಿಗುತ್ತೆ, ನಮ್ ಕೃಷಿ ತ್ಯಾಜ್ಯ ವಸ್ತುಗಳು ಏನಿದ್ರು, ಈಗ ಒಣಮೇವ್ ಅಂತಂದ್ರೆ ನಮ್ಮಲ್ಲಿ ಈಗ ಸಾಮಾನ್ಯವಾಗಿ ರಾಗಿ ಧೂಳಾಗ್ಲಿ, ಭತ್ತದುಲ್ಲಾಗ್ಲಿ, ಜೋಳದ ಕಣಕೆ, ಮೆಕ್ಕೆಜೋಳದ ಕಣಕೆ, ಇಂಥ ಒಣಮೇವ್ಗಳಿಗೆ ನಾವು ಯೂರಿಯಾ ಪೌಷ್ಟೀಕರಣ ಮಾಡಿ ತಿನ್ನಿಸ್ಬೋದು. ಯೂರಿಯಾ ಪೌಷ್ಟೀಕರಣ ಮಾಡಿ 21 ದಿನ ಮಾಡಿದಾಗ ಇವುಗಳಲ್ಲಿ ಸಾಮಾನ್ಯವಾಗಿ 3%ಗಿಂತ ಹೆಚ್ಚಿಗೆ ಪ್ರೋಟೀನ್ ಅಂಶ ಇರಲ್ಲ. ಸೊ ಈ 3%ಗಿಂತ ಹೆಚ್ಚಿಗೆ ಪ್ರೋಟೀನ್ ಇರಲ್ಲ, ಇದನ್ನ ಹೆಚ್ಚಿಗೆ ಯೂರಿಯಾ ಉಪಚಾರಣ ಮಾಡಿದಾಗ ಅದರ ಪ್ರೋಟೀನ್ ಅಂಶ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಈ ತರದ ಉಪಯೋಗಿಸ್ಕೊಳ್ಳೋದು ಒಳ್ಳೇದು, ಯೂರಿಯಾ ಉಪಚಾರಣ ಮಾಡಿ ಅಂದ್ರೆ 21 ದಿನ ಇಡಬೇಕು ಇದನ್ನ. ನೆಕ್ಸ್ಟ್ ಈಗ ಮುಂಗಾರು ಸ್ಟಾರ್ಟ್ ಆಗ್ತಿರುತ್ತೆ. ಈ ಮುಂಗಾರು ಸ್ಟಾರ್ಟ್ ಆಯ್ತು ಅನ್ನೋಷ್ಟರಲ್ಲಿ ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ಯಾವ್ದಾದ್ರು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಹಾಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ಚೆನ್ನಾಗಿ ಬೆಳೆಯುವಂತಹ ಬಹುವಾರ್ಷಿಕ ಮೇವು ಅಂತಂದ್ರೆ ಇದು CYSS 19 ಅಥವಾ 31, ಮತ್ತೆ ಬೇಲಿ ಮೆಂತ್ಯೆ ಅಂತಂದ್ರೆ ದ್ವಿದಳ ಮೇವದು ಬೇಲಿ ಮೆಂತ್ಯೆ, ಇವೆರಡು ಮೇವುಗಳನ್ನ ಹಾಕೊಳ್ಳೋದು ಬಹಳ ಒಳ್ಳೇದು. ಇದರ ಜೊತೆಗೆ ಈಗ ಕೆಲವೊಮ್ಮೆ ಈಗ ಲಾಕ್ಡೌನ್ ಎಲ್ಲ ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೂ ನಿಮ್ಗೆ ಮೇವಿನ ಬೀಜಗಳು ಸಿಗದೇ ಇರಬಹುದು. ಸೊ ಸಿಗದೇ ಇದ್ದಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ, ಈಗಿನ ಸ್ಥಿತಿಯಲ್ಲಿ ನಿಮ್ಮಲ್ಲಿ ಯಾವ ಧಾನ್ಯಗಳಿದೆ, ರಾಗಿ ಇರ್ಬೋದು ಅಥವಾ ಗೋಧಿ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು, ಯಾವ ಧಾನ್ಯಗಳಿದೆ ಅದೇ ಧಾನ್ಯಗಳನ್ನೇ ನೀವು ನಿಮ್ಮ ಹೊಲಗಳಲ್ಲಿ ಹಾಕೊಳ್ಳಿ, ಅದು ಬಂದಷ್ಟು ಮೇವು ಬರಲಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮೇವಿನ ಕೊರತೆ ಬಹಳ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಯಾವ್ದಾದ್ರು ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳಿ. ಈಗ ರೈತರು ನೀರಾವರಿ ಇದೆ, ಸುಮಾರು ಕೆಲವು ರೈತರು ಹೇಳ್ತಾರೆ ಇವತ್ತು ನಮ್ಮಲ್ಲಿ ನೀರಾವರಿ ಇದೆ, ಏನು ಬೆಳೆಯಕ್ ಆಸಕ್ತಿ ಇಲ್ಲ, ಯಾಕಂದ್ರೆ ಬೆಳೆದ್ರು ನಮ್ಗೆ ಏನ್ ರೇಟ್ ಸಿಗಲ್ಲ, ಲಾಕ್ಡೌನ್ ಟೈಮಲ್ಲಿ ನಾವು ಎಲ್ಲಿ ಮಾರಾಟ ಮಾಡೋದು, ಇಂಥ ಎಲ್ಲ ಪರಿಸ್ಥಿತಿಗಳು ಇರಬಹುದು. ಇಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದು ಅಷ್ಟೇನೆ, ಒಂದು ವಿನಂತಿ, ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳಿ, ಮೇವಿಗಾಗಿ ಬೆಳಿ, ರಾಗಿ ಹಾಕ್ರಿ, ಮೇವಿಗಾಗಿ ರಾಗಿ ಹಾಕ್ರಿ, ನೀವು ಕಾಳಗ ಮಾಡಲಿಲ್ಲ ಅಂದ್ರೆ ಮೇವಿಗಾಗಿ ರಾಗಿ ಹಾಕ್ರಿ. ಸೊ ಮೇವಿಗೆ ಬಹಳ ಬೇಡಿಕೆ ಬರುವ ಸಾಧ್ಯತೆಗಳು ಇದಾವೆ ಅಂತ ನಾನು ಹೇಳ್ತೇನೆ. ಮರ ಮೇವುಗಳು ಕೂಡ ಬಹಳ ಪ್ರಚಾರಕ್ಕೆ ಬಂದು ಆಮೇಲೆ ಜನ ಅದನ್ನ ಬಳಕೆ ಮಾಡೋದನ್ನ ಬಿಟ್ಬಿಟ್ರು, ಯಾಕೆಂದ್ರೆ ಅವರೇ ನೀರಾವರಿ ಆಶ್ರಯದಲ್ಲಿ ಮೇವು ಬೆಳ್ಕತಿವಲ್ಲ ಅಂತ ಹೇಳಿ, ಅಥವಾ ಇದನ್ನೆಲ್ಲ ನಾವು ಅಸಾಂಪ್ರದಾಯಿಕ ಮೇವುಗಳು ಅಂತ ಹೇಳ್ತೀವಿ. ಅಂದ್ರೆ ಏನೂ ಸಿಗಲಿಲ್ಲ ಅಂತಂದ್ರೆ ಅದನ್ನ ಹಾಕಿ ಜಾನುವಾರುಗಳನ್ನ ನೋಡ್ಕೊಳ್ಳೋದು. ವಿಶೇಷವಾಗಿ ಈಗ ಕಬ್ಬಿನ ತೊಂಡೆ ಆಗ್ಬಹುದು, ಬಾಳೆ ಬೆಳೀತಾರೆ, ಬಾಳೆ ದಿಂಡಾಗ್ಬಹುದು, ಯಾವುದೇ ಒಂದು ಕೃಷಿ ತ್ಯಾಜ್ಯ, ಅರಳಿ ಮರದ ಸೊಪ್ಪು, ಹಾಲದ ಮರದ ಸೊಪ್ಪು, ಹೀಗೆ ಬೇರೆ ಬೇರೆ ತರಹದ ಏನ ಅಸಾಂಪ್ರದಾಯಿಕ ಮೂಲಗಳಿದೆ ಅಂತೀವಲ್ಲ, ಹಿಂಗ ಅಗ್ಲಿರಿಸಿಡಿಯ ಸೊಪ್ಪಾಗ್ಬಹುದು, ಸುಬಾಬುಲ್ ಸೊಪ್ಪಾಗ್ಬಹುದು, ಒಟ್ಟಾರೆ ಹಸಿರು ಸೊಪ್ಪು, ಅಂತದನ್ನ ಹಾಕೊಂಡು ಜಾನುವಾರುಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಅಂತ ಸಂದರ್ಭದಲ್ಲಿ ಏನ್ ಮುನ್ನೆಚ್ಚರಿಕೆಯನ್ನ ಇಟ್ಕೋಬೇಕು ಅಂತ. ಈಗ ಮರದ ಮೇವುಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಹಾಡುಗಳಿಗೆ ನಾವು ಹಾಕ್ತೀವಿ ಅಂದ್ರೆ ಇದೇನು ತೊಂದರೆ ಇಲ್ಲ, ಎಷ್ಟು ಮರದ ಮೇವು ಹಾಕ್ರು ಹಾಡುಗಳಿಗೆ ತೊಂದರೆ ಇಲ್ಲ. ಯಾಕಂದ್ರೆ ಹಾಡಿನ ಜೊಳ್ಳಿನಲ್ಲಿ ಸಹ ಟೈನೇಜ್ ಅನ್ನೋದೊಂದು ಟ್ಯಾನೇಜ್ ಅನ್ನೋ ಒಂದು ಕಿಣ್ವ ಇದೆ. ಸೊ ಮರದ ಮೇವಲ್ಲಿ ಟ್ಯಾನಿನ್ ಅನ್ನೋ ಒಂದು ಸ್ವಲ್ಪ ಒಂದು ಏನು ನಾವು ಸಮ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಅಂತೀವಿ, ಸ್ವಲ್ಪ ವಿಷಕಾರಿ ಅಂಶ ಅಂತೀವಿ. ಅಂದ್ರೆ ಅದೇನೋ ಅಂತ ದೊಡ್ಡ ಬಹಳ ತೊಂದರೆ ಮಾಡುವಂತದಲ್ಲ, ಜಾಸ್ತಿ ದಿನದಲ್ಲಿ ಬರೀ ಮರದ ಮೇವೆ ಹೆಚ್ಚಿಗೆ ನಾವು ಕೊಟ್ಟಾಗ ಅದರದ್ದು ಕೆಲವೊಂದು ಕೊರತೆ ಲಕ್ಷಣಗಳು ತೋರಿಸ್ತಿರ್ತವೆ. ಆದ್ರೆ ಆ ಲಕ್ಷಣಗಳು ಸಹ ಹಾಡ್ನಲ್ಲಾಗಲ್ಲ, ಯಾಕೆ ಅಂದ್ರೆ ಆ ಕಿನ್ನು ಅದ್ರ ಜೊಳ್ಳಲ್ಲಿರೋದ್ರಿಂದ ಅದೆಲ್ಲ ಅದನ್ನ ಹಾಳು ಮಾಡುತ್ತೆ. ಹಾಗಾಗಿ ಎಷ್ಟು ಮರದ ಮೇವು ತಿಂದ್ರು ಹಾಡ್ನಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಹಸುಗಳಲ್ಲಿ, ಎಮ್ಮೆಗಳಲ್ಲಿ, ಕುರಿಗಳಲ್ಲಿ ಮರದ ಮೇವು ಉಪಯೋಗಿಸ್ಕೋಬೇಕಾದ್ರೆ ಒಂದೇನಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಎಷ್ಟಾಗುತ್ತೋ ಅಷ್ಟು ಒಣಮೇವು ನಿಮ್ಮಲ್ಲಿ ಸಂರಕ್ಷಣೆ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಮರದ ಮೇವನ್ನ ಬೆರೆಸಿ ಕ್ರಮೇಣವಾಗಿ ಸ್ವಲ್ಪವಾಗಿ ಜಾಸ್ತಿ ಮಾಡ್ತಾ ಅದನ್ನ ತಿನ್ಸೋದು ಒಳ್ಳೇದು. ಸೊ ಆ ತರ ಸಂದರ್ಭದಲ್ಲಿ ಏನ್ ತೊಂದರೆ ಆಗಲ್ಲ. ಈಗ ಅದಕ್ಕೆ ಈಗೇನ್ ನಾವು ಸಸ್ದೇನಿಯಾ ಅಂತ ಏನಿದೆ ಅವೆಲ್ಲ ಬಂಡುಗಳಿಗೆ ಹಾಕೊಳ್ರಿ ಅಂತ ಅಂತೀವಿ. ಗ್ಲೆರಿಸಿಡಿ ಆಗ್ಲಿ, ಸಸ್ದೇನಿ ಆಗ್ಲಿ, ಗ್ಲೆರಿಸಿಡಿ ಅಂತೂ ನಾವು ಸುಮ್ನೆ ಹಾಕ್ಬಿಟ್ರೆ ಬೆಳ್ಕೊಂಡೇ ಹೋಗ್ತಿರ್ತದೆ. ಅದಕ್ಕೆ ಒಂದು ಕಾಂಪೌಂಡ್ ತರ ಮಾಡ್ಕೋಬಿಡಿ ಅದನ್ನ. ಬಂದಂತ ಮೇವನ್ನ ನೀವು ಈ ಏನು ಒಣಮೇವು ಜೊತೆ ಬೆರೆಸಿ ಕೊಡುವಂತದ್ದು ರೂಢಿ ಮಾಡ್ಕೋಬೇಕಾಗತ್ತೆ. ಮರಮೇವು ಅದಾದ್ರೆ ಸರಿ, ಈಗ ಮಾಮೂಲಿ ವ್ಯವಸಾಯದಲ್ಲಿ ಅವ್ರು ಬೆಳೀತಾ ಇರ್ತಾರಲ್ಲ, ತಿನ್ನುತ್ತೆ ಕಬ್ಬದ ಏನ್ ತೊಂದ್ರೆ ಇಲ್ಲ. ಕಬ್ಬದು ದಿಂಡು ಪ್ರಾಬ್ಲಮ್ ಇಲ್ಲ, ಇವನ್ ಕಬ್ಬದು ತೊಂಡೆ ಮೇಲ್ಗಡೆದು ಇಲ್ಲ, ತೊಂಡೆ ತಿನ್ಸ್ಬೋದು. ಈಗ ಏನಾಗುತ್ತೆ ಅಂದ್ರೆ ಕಬ್ಬಿನ ತೊಂಡೆ ಜಾಸ್ತಿ ತಿನ್ಸಿದಾಗ ಏನಾಗುತ್ತೆ, ಕೆಲವೊಮ್ಮೆ ಗಂಜಲ ಕೆಂಪ್ ಕೆಂಪು ಬರುತ್ತೆ ಅಂತ ಕೆಲವೊಂದ್ ಕಡೆ ರಿಪೋರ್ಟ್ಸ್ ಹೇಳ್ತಾರೆ, ಕೆಲವು ರೈತರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಕಬ್ಬಿನ ತೊಂಡೆ ಏನ್ ಸಿಗುತ್ತಲ್ಲ ಮೇಲೆ, ಅದನ್ನ ಸಹ ಚಾಪ್ ಮಾಡಿ ಸೈಲೇಜ್ ಮಾಡಿ ತಿನ್ನಿಸ್ತಾರೆ, ಏನ್ ತೊಂದ್ರೆ ಇಲ್ಲ, ತಿನ್ನಿಸ್ಬೋದು. ಅದು ಇವನ್ ನಾವು ಒಣಗಿಸಿ ಎತ್ತಿ ತಿನ್ನಿಸ್ತಾರೆ, ಅದು ಚೆನ್ನಾಗಿ ತಿನ್ನುತ್ತೆ. ಆದ್ರೆ ಕಬ್ಬಿಂದ ಸೈಡ್ ಏನು ಎಲೆಗಳು ಒಣಗಿರ್ತಾವಲ್ಲ ಅದನ್ನ ಈಗ ಕಟಾವ್ ಮಾಡಿದ ಮೇಲೆ ಎಲೆಗಳೆಲ್ಲ ಬೆಂಕಿ ಹಚ್ಚುತ್ತಾರೆ. ಅಂತ ಎಲೆಗಳು ಸಹ ಹಾಗೆ ಬಿಟ್ರೆ ಹಸುಗಳು ತಿನ್ನಲ್ಲ, ಬಟ್ ಅಂತ ಎಲೆಗಳು ನಾವು ಸಂಸ್ಕರಣೆ ಮಾಡಿ ಅದಕ್ಕೆ ಯೂರಿಯೋಪಚರಣ ಮಾಡಿ ತಿನ್ಸಿದಲ್ಲಿ ತಿಂತವೆ. ಸೊ ಹಾಗಾಗಿ ನಾವು ಅಂತದನ್ನು ನೀವು ಸುಡಕ್ ಹೋಗ್ಬೇಡ್ರಿ, ತೆಗೆದು ಒಂದ್ ಕಡೆ ಇಟ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ದಿನ ಪ್ರೆಷರ್ಸ್ ಎಲ್ಲ ಸಿಗ್ತವೆ, ಚಾಪ್ ಕಟರ್ ಸಿಗ್ತವೆ, ನಮ್ಗೆ ಹಂಗಂಗೆ ತಗೊಂಡೋಗಿ ಬಹಳ ಲೈಟ್ ವೈಟ್ ಇದೆ ತಗೊಂಡು ಅದನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಬೆಸ್ಟ್ ಏನಂತಂದ್ರೆ ನಾವು ಅಲ್ಲೇನೆ ಪುಡಿ ತರ ಮಾಡ್ಬಿಟ್ಟು ಚಾಪ್ ಮಾಡಿ ಮುಚ್ಚಿಲುಗಳಿಗೆ ಹಾಕಿ ತುಂಬಿಸಿ ಎತ್ತಿಡೋದು ಒಳ್ಳೇದು. ಬಾಳೆದಿಂಡು, ಬಾಳೆದಿಂಡು ಅಷ್ಟೇ, ಅಂದ್ರೆ ಬಾಳೆದಿಂಡಿಗೆ ಹೆಚ್ಚಿಗೆ ತಿನ್ಸಿದ್ರು ಅದು ತಿನ್ನಲ್ಲ, ಯಾಕಂದ್ರೆ ಇಂಟೇಕ್ ಅದ ಅಕ್ಸೆಪ್ಟೆನ್ಸ್ ಇಲ್ಲ, ಹಸುಗಳು ಹೆಚ್ಚಿಗೆ ತಿನ್ನಲ್ಲ. ಅವಾಗ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಚಾಪ್ ಮಾಡಿ ನಾವು ಬೆರೆಸ್ಕೊಟ್ಟಾಗ ತಿಂತವೆ ಏನ್ ತೊಂದ್ರೆ ಇಲ್ಲ. ಹಲಸಿನಣ್ಣಿನ ಹಂಗಾಮು, ಹಲಸನ್ನ ಹೆಚ್ಚುತ್ತಾರೆ, ಅದರ ಸಿಪ್ಪೆ ತಿನ್ನಿಸಬಹುದು. ಅಥವಾ ಈಗ ಏನಾಗಿದೆ, ಲಾಕ್ಡೌನ್ ಅಥವಾ ಈ ತರಹದ ಸಮಸ್ಯೆಗಳಿದ್ದಾಗ ಅವ್ರು ಏನ್ ಬೆಳೆ ಬೆಳೆದಿರ್ತಾರಲ್ಲ ಜಮೀನಿನಲ್ಲಿ, ಅದು ಬಹಳಷ್ಟು ಉಳಿದ್ ಬಿಟ್ಟಿರುತ್ತೆ. ಟೊಮೆಟೊ ಬೆಳೆದಿರ್ತಾರೆ, ಉಳಿದಿರುತ್ತೆ, ಇನ್ನೇನೋ ಬೆಳೆದಿರ್ತಾರೆ. ವೇಸ್ಟ್ ಮಾಡೋದಕ್ಕೆ ದನಕ್ ತಿನ್ಸೋಣ ಅನ್ಬಿಟ್ಟು ತಿನ್ಸೋ ಪ್ರಯತ್ನ ಮಾಡಬಹುದು. ಓಕೆ, ಇಲ್ಲ ಈಗ ಅದ್ ತಿನ್ಸ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಏನು ಏನ್ ಒಂದು ಗಮನದಲ್ಲಿ ಇಟ್ಕೋಬೇಕು ರೈತರು ಅಂತಂದ್ರೆ, ತಿನ್ಸ್ಬೇಕಾದ್ರೆ ನಾವು ಏನ್ ನಾರ್ಮಲ್ ಕೊಡ್ತೀವಿ ಅದರಲ್ಲಿ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೋಬೇಕು. ಅಂದ್ರೆ ಬರೀ ಒಂದ್ 10% ಅಷ್ಟು, ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ನಾವು ಏನ್ ಗಮನಿಸ್ಕೋಬೇಕು, ನಾವು ತಿನ್ಸ್ತಾ ಇರೋ ಪದಾರ್ಥ ಆಹಾರ ಬದಲಾವಣೆ ಮಾಡ್ತಾ ಇದ್ದಾಗೆ ಅದ್ರ ಇಕ್ಕೆ ಏನ್ ನಾರ್ಮಲ್ ಬರ್ತಿದ್ಯಾ ಇಲ್ಲ ಅಂತ ಗಮನಿಸ್ಕೋಬೇಕಾಗುತ್ತೆ. ಸೊ ಕೆಲವೊಮ್ಮೆ ಲೂಸ್ ಮಷನ್ ಆಗ್ತಾ ಇದೆ ಅಂದ್ರೆ ನೀವು ಕೊಡ್ತಾರ ಪ್ರಮಾಣಕ್ಕಿಂತ ಕಡಿಮೆ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್. ಅಥವಾ ಲೂಸ್ ಮಷನ್ ಏನು ಇಲ್ಲ ಅಂತಂದ್ರೆ ಕ್ರಮೇಣವಾಗಿ ಹೆಚ್ಚಿಗೆ ಮಾಡ್ಕೊತಾ ಹೋಗೋದು, ತೊಂದ್ರೆ ಇಲ್ಲ, ತಿನ್ಸ್ಬೋದು. ಯಾಕಂದ್ರೆ ಕೆಲವೊಂದು ಇವೆಲ್ಲ ಹೆಂಗಿದೆ ಅಂದ್ರೆ ಹಸುಗಳೇ ತಿನ್ನಲ್ಲ, ಬಿಟ್ಬಿಡ್ತವೆ ಬೇಡ ಅಂತ. ಅಂತವನ್ನ ನಾವ್ ಏನು ಮಾಡೋಕ್ಕಾಗಲ್ಲ. ಅಲ್ಲ, ಈಗ ನಾಟಿ ಹಸುಗಳಾದ್ರೆ ಹೊರಗಡೆ ಹೋಗಿ ಮೇಯ್ಕೊಂಡ್ ಬರ್ತವೆ, ಇರೋ ಬರೋದನ್ನೆಲ್ಲ ತಿನ್ಕೊಂಡ್ ಬರ್ತವೆ. ಆದ್ರೆ ಸಮಸ್ಯೆ ಆಗೋದು ಸೀಮೆ ಹಸುಗಳದ್ದೇನೆ, ಅಂದ್ರೆ ಹಾಲು ಕೊಡುವಂತಹ ಹಸುಗಳು. ಇವಕ್ಕೆ ವಿಶೇಷವಾದ ಆಹಾರ ತಿನ್ಸಿ ತಿನ್ಸಿ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಅಂತವ್ ಕತೆ ಹೇಳಿ ಸರ್. ಇಲ್ಲ, ಅದಕ್ಕೆ ಈಗ ಸುತ್ತಿಯಲ್ಲೇನೆ ಅವ್ರು ನೋಡ್ಬೇಕು, ಲಾಕ್ಡೌನ್ ಆಗಿರೋದ್ರಿಂದ ಇವಾಗಲೇ ಅವ್ರು ಯೋಚನೆ ಮಾಡ್ಬೇಕು, ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ನಮ್ಮಲ್ಲಿ ಏನ್ ಮೇವಿದೆ, ಇನ್ ಯಾವ್ಯಾವ ಮೇವುಗಳು ಸಿಗುತ್ತೆ, ಅದನ್ನ ಕ್ರಮೇಣವಾಗಿ ಇದ್ರಲ್ಲಿ ಏನು ಬೆರೆಸಿ ನಾವು ಕೊಡ್ಬೋದಾ, ಅದ್ರದ್ದು ಸಗಣಿನ ನೋಡ್ಬೇಕು, ಸಗಣಿ ನಾರ್ಮಲ್ ಆಗಿ ಬರ್ತಿದ್ಯಾ, ಇದ್ರ ಕ್ರಮೇಣ ಹೆಚ್ಚಿಗೆ ಮಾಡ್ತಾ ಇದ್ದಾಗೆ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಅಂತದನ್ನೆಲ್ಲ ಸೇರಿಸಿ ಕೊಡುವಂತದ್ದು ಒಳ್ಳೇದು. ಈಗ ಯೂರಿಯಾನು ಅಷ್ಟೇ, ಯೂರಿಯಾ ನಾವು ಯಾವ್ದ್ರಲ್ಲಿ ನಾವು ಯೂರಿಯಾ ಉಪಚಾರಣ ಮಾಡಕ್ ಆಗ್ತಿಲ್ಲ ಅನ್ನೋಂತ ಪರಿಸ್ಥಿತಿ ಇದ್ರೆ ದಾಣಿ ಮಿಶ್ರಣದಲ್ಲೇನೆ ಶೇಕಡ 1% ನಾವು ಯೂರಿಯಾನ ಬೆರೆಸಿದೂನುವೆ ಕೊಡೋ ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ಈಗ ನಾವು ಏನಾದ್ರು 5 kg ಅಷ್ಟು ದಾಣಿ ಮಿಶ್ರಣ ಕೊಡ್ತಾ ಇದೀವಿ, ಅಂತ ಸಂದರ್ಭದಲ್ಲಿ 100 kg ದಾಣಿ ಮಿಶ್ರಣಕ್ಕೆ 1 kg ಅಷ್ಟು ಯೂರಿಯಾ ಹಾಕೊಂಡಿದ್ದಲ್ಲಿ ಸುಮಾರು 1.5 kg ಅಷ್ಟು ದಾಣಿ ಮಿಶ್ರಣ ಕಡಿಮೆ ಮಾಡ್ಕೋಬಹುದು. 5 kg ಕೊಡೋ ಹತ್ರ ಬರೀ 4.5 kg ಕೊಟ್ಕೊಳ್ಳುವಂತದ್ದು, ಈ ರೀತಿ ನೋಡ್ಕೋಬೇಕಾಗುತ್ತೆ. ನಿಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಈ ಮುಸ್ಕಿನ್ ಜೋಳದ ಮಧ್ಯದ ಗಾಬು ಅಂತಾರಲ್ಲ ದಿಂಡು, ಅದನ್ನು ಕೂಡ ಮೇವಾಗಿ ಬಳಸಬಹುದು ಅಂತ ಹೇಳಿ ಸಲಹೆ ನೀಡ್ತಾ ಇದೆ. ಹೌದು, ಬಳಸಬಹುದು. ಅದು ಬಹಳಷ್ಟು ಕಡೆ ಸುಮ್ಮನೆ ಹಾಗೆ ನೆಲದ ಮೇಲೆ ಎಸ್ತಿರ್ತಾರೆ, ಸುಮ್ಮನೆ ಅದು ಗೊಬ್ಬರನೂ ಆಗಲ್ಲ, ಏನೂ ಆಗಲ್ಲ. ಏನ್ ಮಾಡಬಹುದು ಅಂತ ಹೇಳಿ, ಈಗ ನಮ್ಮ ಮಹಾವಿದ್ಯಾಲಯದಲ್ಲಿನು ಸಹ ಈಗ ಅದೇನು ಕಾಪ್ಸ್ ಅಂತ ಹೇಳ್ತಾರೆ, ಮೇವಿಂದು ದಿಂಡು, ಅದನ್ನ ಪ್ರೆಷರ್ ಅಲ್ಲಿ ಪುಡಿ ಮಾಡ್ಬೇಕು, ಹಾಗೆ ಕೊಟ್ರೆ ತಿನ್ನಲ್ಲ. ಸೊ ಅದನ್ನ ಪ್ರೆಷರ್ ಅಲ್ಲಿ ಪುಡಿ ಮಾಡ್ತು ಅಂತಂದ್ರೆ ಆ ಪುಡಿ ಆಗಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಅದನ್ನ ನಾವು ಬೇರೆ ನಾವು ಮಾಮೂಲಿ ಪದಾರ್ಥಗಳೇನ್ ಕೊಡ್ತೀವಲ್ಲ ಅದಕ್ಕೂ ಯೂರಿಯಾ ಉಪಚಾರಣ ಮಾಡಬಹುದು. ಯಾವಾಗ್ಲೂ ಅಷ್ಟೇ ರೈತರು ಅಂತ ತಿಳ್ಕೊಳ್ಳಿ, 1% ವರ್ಗೂ ಅಂದ್ರೆ ಶೇಕಡ 1% ಯೂರಿಯಾ ಉಪಚಾರಣ ಮಾಡಿದ್ರೆ ಹಸುಗಳಿಗೆ ಯಾವತ್ತೂ ತೊಂದರೆ ಆಗಲ್ಲ. ಹೆಚ್ಚಿಗೆ ಮಾಡಿದಾಗ ಅಷ್ಟೇ ತೊಂದರೆ ಆಗ್ಬೋದು. 1% ಗಿಂತ ಹೆಚ್ಚಿಗೆ ಹೋಗ್ಬೇಡ್ರಿ. 1% ಯೂರಿಯಾ ಉಪಚಾರಣ ಮಾಡಿ, ಬೇಕಾದ್ರೆ ಒಂದ್ ಕೆಜಿ ಅಷ್ಟು ಉಪ್ಪು ಹಾಕೊಳ್ಳಿ. ನಾನಿಲ್ಲ, ಯೂರಿಯಾ ಉಪ್ಪು ಖನಿಜಾಂಶಗಳು ಪಡಿ, ಇವು 3 ಅಂದ್ರೆ 1% ಅಷ್ಟು ಉಪಯೋಗಿಸ್ಕೋಬಹುದು. ಉಪಯೋಗಿಸಿ ಅದ್ರ ಮೇಲೆ ಸಿಂಪಡಣೆ ಮಾಡಿ ಬೇರೆ ಮೇವ್ ಏನ್ ಕೊಡ್ತಿದ್ದೀರೋ ಅದ್ರ ಜೊತೆ ಇದನ್ನ ಬೆರೆಸಿ ಕೊಡಬೇಕು. ಯಾವುದೇ ಮೇವು ಬದಲಾವಣೆ ಮಾಡ್ಬೇಕಂದ್ರೆ ಈಗ ನಮ್ಮಲ್ಲಿ ಸಿಕ್ತಿದೆ, ನೀವು ರೇಡಿಯೋದಲ್ಲಿ ಹೇಳಿದ್ರೆ ನಾವು ಅದಕ್ಕೆ ಅದನ್ನೇ ಕೊಟ್ವಿ ಮತ್ತೆ ತಿಂತಾ ಇಲ್ಲ ಇವೆಲ್ಲ ಬರ್ಬಾರ್ದು. ಯಾವ್ದು ಅಷ್ಟು ನಮ್ಗೂ ಈಗ ಸಡನ್ ಆಗಿ ಯಾವ್ದು ಆಹಾರ ಬದಲಾವಣೆ ಮಾಡಿ ನಾವು ತಿನ್ನಲ್ಲ. ರೊಟ್ಟಿ ತಿಂತಾ ಇರೋ ಡೈರೆಕ್ಟ್ ಆಗಿ ಮುದ್ದೆ ತಿನ್ನೋ ಅಂದ್ರೆ ತಿನ್ನಲ್ಲ ಅವರು. ಸೊ ಹಾಗಾಗಿ ಪ್ರಾಣಿಗಳು ಅದೇ ತರಾನೆ, ನಾವೇನ್ ಮಾಡ್ಬೇಕು ಅವ್ರಿಗೆ ಫಸ್ಟ್ ನೀವೇನ್ ಕೊಡ್ತಾ ಇದೀರಲ್ಲ ಈಗಲೇ ಡ್ರಾಪ್ ದಿಂಡು ಸಿಗ್ತಾ ಇದೆಯಾ, ಪುಡಿ ಮಾಡಿ ಇಟ್ಕೊಳ್ಳಿ, ದಿನಾ ಒಂದೊಂದ್ 2 kg 1 kg ಇದ್ರ ಜೊತೆ ಸೇರಿಸಿ ಕೊಡಿ ಅಂತ ನಾವು ಮಾಡ. ಯಾಕೆ ಯೂರಿಯಾ ಉಪಚಾರನ ಅಷ್ಟು ಪ್ರಬಲವಾಗಿ ಹೇಳ್ತೀರಾ, ಯಾಕೆ ಮಾಡ್ಬೇಕು ಯೂರಿಯಾ ಉಪಚಾರ? ಇದು ಯೂರಿಯಾದಲ್ಲಿ ಹೆಂಗಿದೆ ಅಂತಂದ್ರೆ, ನಮ್ಗೆ ಈಗ ನಮ್ದು ಜೀರ್ಣಶಕ್ತಿ ಬೇರೆ, ಹಸುಗಳಲ್ಲಿ ಜೀರ್ಣಶಕ್ತಿ ಬೇರೆ ತರ ಇದೆ. ಹಸುಗಳಲ್ಲಿ ಫರ್ಮೆಂಟೇಷನ್ ಅಂತಾರೆ, ಏನಂತಂದ್ರೆ ಹುದುಗುವಿಕೆ. ಈ ಸೂಕ್ಷ್ಮಜೀವಿಗಳು ಅದ್ರ ಹೊಟ್ಟೆಯಲ್ಲಿ ಏನಿದಾವಲ್ಲ ಅವು ಅಮೋನಿಯಾ ಅಂಶನ ತಗೊಂಡು ಅದು ಪ್ರೋಟೀನ್ ಅದು ಉತ್ಪಾದನೆ ಆಗುತ್ತೆ. ಅಂದ್ರೆ ಅದೆಲ್ಲ ಏನಾಗುತ್ತೆ, ಪ್ರೋಟೀನ್ ಆಗುತ್ತೆ. ಸೊ ನಾವು ಪ್ರೋಟೀನ್ ಕೊಡ್ಲಿಲ್ಲ ಅಂದ್ರೆ, ಸಸಾರಜನಕ ಕೊಡ್ಲಿಲ್ಲ ಅಂದ್ರೂ ನಾವು ಯೂರಿಯಾ ಕೊಟ್ರೆ ಯೂರಿಯಾನ ಸಸಾರಜನಕ ಮಾಡುವಂತ ಒಂದು ಅದ್ಭುತವಾಗಿರುವಂತ ಕ್ರಿಯೆ ಹಸುಗಳಲ್ಲಿ ಮಾತ್ರ ಆಗುತ್ತೆ, ಎಲ್ಲಾ ಹುಲ್ಲು ತಿನ್ನೋ ಪ್ರಾಣಿಗಳಲ್ಲಿ ಆಗುತ್ತೆ. ಸೊ ಹಾಗಾಗಿ ಈ ಪ್ರೋಟೀನ್ ಅಂಶ ಕಾಸ್ಟ್ಲಿ ನಮ್ಗೆ ಸಿಗ್ತಾ ಇಲ್ಲ. ಸೋಯಾಬೀನ್ ಮೀಲ್ ಆಗಿ, ಸೋಯಾಬೀನ್ ಹಿಂಡಿ ಆಗ್ಲಿ ಅಥವಾ ಶೇಂಗದ ಹಿಂಡಿ ಆಗ್ಲಿ ಇವೆಲ್ಲ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಯೂರಿಯಾ ಕೊಟ್ಟಾಗ ಅದನ್ನ ಆತರ ಕನ್ವರ್ಷನ್ ಮಾಡ್ಕೊಳ್ಳುತ್ತಲ್ಲ, ಪ್ರೋಟೀನ್ ಅಂಶ ಹೆಚ್ಚಿಯಾಗುತ್ತೆ ದೇಹದಲ್ಲಿ, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಿಯಾಗುತ್ತೆ. ಅದು ಮತ್ತೆ ಅಬೋಮೆಸಮ್ ಅನ್ನೋಂತ ಏನು ಹೊಟ್ಟೆಗೆ ಹೋಗುತ್ತೆ, ಕೊನೆ ಭಾಗದ ಹೊಟ್ಟೆ ಏನಿದೆ ಅಲ್ಲಿಗೆ ಹೋದಾಗ ಅದು ನಮ್ ತರ ಹೊಟ್ಟೆ ಇದೆ ಅಲ್ಲಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಸೂಕ್ಷ್ಮಣಿಜೀವಿಗಳನ್ನೇ ಪ್ರೋಟೀನ್ ತರ ಉಪಯೋಗಿಸ್ಬಿಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅಂಶ ನಾವು ಹಸುಗಳಿಗೆ ಪ್ರೋಟೀನ್ ಕೊಡ್ಲಿಲ್ಲ ಅಂದ್ರೂ ಹಾಲಿನಲ್ಲಿ ಪ್ರೋಟೀನ್ ಬರುತ್ತೆ ಕೇಸಿನ ಆಗಿ. ಅದಕ್ಕಾಗಿ ಇದು ನಾವು ಯಾವ ಈಗ ನಾವು ಮನುಷ್ಯರು ಯೂರಿಯಾ ತಗೊಂಡ್ರೆ ನಮ್ಗೆ ತೊಂದರೆ ಆಗುತ್ತೆ, ಆದ್ರೆ ಎಲ್ಲಾ ಹುಲ್ಲು ತಿನ್ನೋ ಪ್ರಾಣಿಗಳಲ್ಲಿ ಯೂರಿಯಾ ಕೊಟ್ಟಾಗ ಇದೇನು ಅಮೋನಿಯಾ ಅಂತ ಬಿಡುಗಡೆ ಆಗುತ್ತೆ. ಅಮೋನಿಯಾನ ಉಪಯೋಗಿಸಿಕೊಂಡು ಸೂಕ್ಷ್ಮಣ ಜೀವಿಗಳು ಬೆಳವಣಿಗೆ ಆಗುತ್ತೆ, ಆ ಸೂಕ್ಷ್ಮಣ ಜೀವಿಗಳನ್ನ ಪ್ರೋಟೀನ್ ಅಂಶ ತರ ಹಸುಗಳು ಉಪಯೋಗಿಸ್ಕೊಳ್ತವೆ. ಬಹಳ ಜನ ರೈತರುಗಳು ಹೇಳ್ತಾರೆ, ಈಗ ನೀವೊಂದು ಬಾಂಡ್ಲೆನಲ್ಲಿ ಯೂರಿಯಾ ಹಾಕಿಟ್ಬಿಟ್ರೆ ದನ ಗಬ ಗಬ ಅಂತ ತಿಂದೇ ಬಿಡುತ್ತೆ ಯೂರಿಯಾನ ಅಂತ. ಹೌದು, ಅಂದ್ರೆ ಯೂರಿಯಾನ ಬಳಕೆ ಮಾಡೋದ್ರಲ್ಲೂ ಕೂಡ ಜಾಣತನ ಇರಲಿಲ್ಲ ಅಂದ್ರೆ ಬಹಳಷ್ಟು ದುಷ್ಪರಿಣಾಮಗಳಾಗ್ತವೆ ಜಾನುವಾರುಗಳ ಆರೋಗ್ಯದ ಮೇಲೆ ಅಂತ ಹೇಳ್ತಾರೆ. ಏನಾಗ್ಬೋದು ಅತಿಯಾಗಿ ಬಳಸಿದ್ರೆ? ಇಲ್ಲ, ಈಗ ನಾನು ಹೇಳ್ದಲ್ಲ ಶೇಕಡ ಒಂದರಷ್ಟು ಉಪಯೋಗಿಸ್ಕೊಳ್ಳಿ ಅಂತ, ಅದಕ್ಕಿಂತ ಹೆಚ್ಚಿಗೆ ಹಾಕೊಂಡ ತಕ್ಷಣ ಅಮೋನಿಯಾ ಟಾಕ್ಸಿಟಿ ಆಗುತ್ತೆ. ಈಗ ನಮ್ಮ ಮನುಷ್ಯರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವೇ ಯೂರಿಯಾ ತಗೊಂಡು ತಂದ್ರೆ ಇಮಿಡಿಯೇಟ್ ಅಮೋನಿಯಾ ನಮ್ಮಲ್ಲಿ ಅಮೋನಿಯಾ ಬಿಡುಗಡೆ ಆಗುತ್ತೆ. ಅಮೋನಿಯಾ ಬಿಡುಗಡೆ ಆದ್ರೆ ನಮ್ಗೆಲ್ಲಾನು ಪ್ಯಾರಲೈಸಿಸ್ ಹೊಡೆಯೋದು, ಪ್ಯಾರಲೈಸ್ ಅಂದ್ರೆ ಲಕೋಯ್ ಹೊಡೆಯೋದು, ಹಿಂಗೆ ಪ್ಯಾರಲೈಸಿಸ್ ಆಗೋದು, ಇವೆಲ್ಲ ತೊಂದರೆಗಳಾಗ್ತದೆ, ತಲೆ ಸುತ್ತೋದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಅಕ್ಕರದವ್ರು ಹೆಂಗೆ ಹೆಂಗೆ ವಾಲಾಡ್ಕೊಂಡು ಹೋಗ್ತಾರಲ್ಲ, ಪ್ರಾಣಿಗಳಲ್ಲೇ ಆತರ ಸ್ಟಾರ್ಟ್ ಆಗ್ಬಿಡ್ತೈತೆ. ಯಾಕಂದ್ರೆ ಈ ಅಮೋನಿಯಾ ಏನ್ ಬಿಡುಗಡೆ ಆಗುತ್ತೆ, ಬಿಡುಗಡೆ ಆಗಿದ್ದ ಅಮೋನಿಯಾನ ಹೊಟ್ಟೆಲಿರೋ ಸೂಕ್ಷ್ಮಣಜೀವಿಗಳೇ ಉಪಯೋಗಿಸ್ಕೋತಾ ಇರಬೇಕು. ನೀವು ಹೆಚ್ಚಿಗೆ ಯೂರಿಯಾ ಕೊಟ್ರೆ ಹೆಚ್ಚಿಗೆ ಅಮೋನಿಯಾ ಬಿಡುಗಡೆ ಆಗ್ಬಿಡುತ್ತೆ. ಆ ಹೆಚ್ಚಿಗೆ ಅಮೋನಿಯಾ ಬಿಡುಗಡೆ ಆಗಿದ್ದು ಈ ಸೂಕ್ಷ್ಮಣಜೀವಿಗಳು ಉಪಯೋಗಿಸ್ಕೋತಾ ಇದ್ರು ಸಹ ಇನ್ನು ಉಳಿದಂತ ಅಮೋನಿಯಾ ಎಲ್ಲ ರಕ್ತಕ್ಕೆ ಹೋಗಿ ಅಲ್ಲಿಂದ ಬ್ರೈನ್ಗೆ ಹೋಗ್ಬಿಡುತ್ತೆ. ಸೊ ಹಂಗ್ ಹೋದಾಗ ಏನಾಗುತ್ತೆ, ಚಕ್ಕರ್ ಬರೋದು, ಹಿಂಗ್ ಬಿಡೋದು, ಕೆಳಗಡೆ ಬಿದ್ದು ಬಿಡೋದು, ಹಿಂಗ್ ಒದ್ದಾಡೋದು, ಈ ತರ ಲಕ್ಷಣಗಳೆಲ್ಲ ತೋರಿಸ್ತದೆ. ಕೆಲವೊಮ್ಮೆ ಹೆಚ್ಚಿಗೆ ಯೂರಿಯಾ ತಿಂದಾಗ ಇವನ್ ರಕ್ತ ಎಲ್ಲ ಬಾಯಲ್ ರಕ್ತ ಬರೋದು, ಗುರುದ್ವಾರಗಳಲ್ಲೆಲ್ಲ ರಕ್ತ ಬರೋದು, ಇಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ಹೆಚ್ಚಿಗೆ ಯೂರಿಯಾ ಉಪಯೋಗಿಸ್ಕೊಳ್ಳೋದು ತಪ್ಪು. ಆಮೇಲೆ ಯೂರಿಯಾ ನಾವು ಇದಕ್ಕೆ ಆಹಾರದಕ್ಕೆ ಇದಕ್ಕೆ ಅಂತೇನಿಲ್ಲ, ನಾವೇನು ಗೊಬ್ಬರದ ಯೂರಿಯಾ ಉಪಯೋಗಿಸ್ತೀವಲ್ಲ ಅದೇ ಯೂರಿಯಾನೇ ಉಪಯೋಗಿಸೋದು, ಆದ್ರೆ ಶೇಕಡ ಒಂದರಷ್ಟು. ಯಾವಾಗ್ಲೂ ನಾವು ಈಗ ಶೇಕಡ ಒಂದು ಅಂತಂದ್ರೂ ಅವ್ರು ಲೆಕ್ಕ ಹಾಕೋಬೇಕು, ನಮ್ಗೆ ಏನೋ ಒಂದು 10 kg ಅಷ್ಟು ಮೇವು ನಾವು ಉಪಚರಣ ಮಾಡ್ತಾ ಇದೀವಿ ಅಂದ್ರೆ ಶೇಕಡ ಒಂದು ಅಂದ್ರೆ ಎಷ್ಟು ಬರುತ್ತೆ, ಬರೀ 100 g ಬರುತ್ತೆ, ಈ ಒಂದು ಲೆಕ್ಕ ಇಟ್ಕೋಬೇಕು ಅವರು. ಆ ಲೆಕ್ಕ ಇಟ್ಕೊಂಡು ಮಾಡೋದು ಏನು ತೊಂದರೆ ಆಗಲ್ಲ. ಸಾಮಾನ್ಯವಾಗಿ ನೀವು ರಾಸ್ಗಳಿಗೆ ಆಹಾರ ಅಂದಾಗ ಹೇಳ್ತೀರಾ, ನೀವು ತಿಂಡಿ ಮಿಶ್ರಣ ಕೊಡೋದ್ರ ಜೊತೆಗೆ ಹಸಿರು ಮೇವಿಷ್ಟಿರಬೇಕು, ಒಣಮೇವಿಷ್ಟಿರಬೇಕು, ಈ ತರಹದ್ದು ಒಂದಷ್ಟು ರೂಲ್ಗಳು ಹೇಳ್ತಿರಲ್ಲ. ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ಅವೆಲ್ಲ ಏನು ಲೆಕ್ಕಕ್ಕೆ ಬರಲ್ವಾ, ಅಥವಾ ಸ್ವಲ್ಪ ಸೈಡ್ಗೆ ಇಟ್ಕೊಂಡ್ರೆ ನಡೆಯುತ್ತಾ? ಇಲ್ಲ ಇಲ್ಲ, ಈಗ ಅದಕ್ಕೆ ಯೂರಿಯಾ ಉಪಚರಣಕ್ಕೆ ಯಾಕೆ ಇಷ್ಟು ಒತ್ತು ಕೊಡ್ತಾ ಇದೀವಿ ಅಂದ್ರೆ ಇದೇ ಉದ್ದೇಶಕ್ಕೇನೆ. ಹಸಿರು ಮೇವೆ ಯಾವಾಗ್ಲೂ ಸಿಗಲ್ಲ ನಮ್ಮಲ್ಲಿ, ಹಸಿರು ಮೇವೆ ಇಲ್ಲ ಬರೀ ಒಣಮೇವೆ ಕೊಡ್ರಿ ಅಂದ್ರೆ ಬರೀ ಒಣಮೇವೆ ಕೊಟ್ಟರು ತಿನ್ನಲ್ಲ ಅದು, ಯಾಕಂದ್ರೆ ರುಚಿ ಇರಲ್ಲ, ಅದಕ್ಕೆ ತಿನ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಒಣಮೇವೆ ಕೊಟ್ಟಾಗ ಒಂದು ಯೂರಿಯಾ ಉಪಚರಣ ಮಾಡಿಕೊಡಿ ಅಥವಾ ಬೆಲ್ಲ ಉಪ್ಪು ನೀರಿನ ಸಿಂಪರಣೆ ಮಾಡಿಕೊಡಿ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುತ್ತೆ. ಯೂರಿಯಾ ನೆಕ್ಕೆ ಬಿಲ್ಲೆಗಳು ಕೆಮಿಕಲ್ ಇದಾವೆ, ಅದನ್ನ ಕೊಡಿ, ಅದು ಪಕ್ಕದಲ್ಲಿದಾಗಿ ಒಣಮೇವು ತಿನ್ನೋ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ ಇವನ್ ನಾನು ಹೇಳಿದೆ ನಿಮ್ಗೆ, ಸಾಯಂಕಾಲ ಟೈಮಲ್ಲಿ ಅದು ಇನ್ನೇನು ಮಲಗುತ್ತೆ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಒಣಮೇವು ಗಾದ್ಲೆಯಲ್ಲಿ ಹಾಕ್ರಿ ಮೇವು ದೋಣಿಯಲ್ಲಿ, ಯಾಕಂದ್ರೆ ತಿನ್ಬೇಕು ಅನ್ನೋ ಹಸು ಇತ್ತಂದ್ರೆ ಮತ್ತೆ ಸ್ವಲ್ಪ ಆದ್ರೂ ತಿನ್ನುತ್ತೆ. ಇಲ್ಲ ಅಂತ ನಮ್ಗೆ ಗೊತ್ತು, ನಾವೇನೋ ಕೊಯ್ತು ಹಾಕಿದ್ದೆ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಬಿಡೋನ್ ಸುಮ್ನೆ ಹಾಕಿ, ಬಟ್ ಇನ್ನು ಅತಿ ಅಷ್ಟು ಕೊಟ್ಟಿರೋ ತಿಂತಿತ್ತದು, ಅಂತ ಪರಿಸ್ಥಿತಿ ಇರುತ್ತೆ. ಸೊ ಏನಂದ್ರೆ ಯೂರಿಯಾ ಉಪಚರಣ ಮಾಡಿ ಏನ್ ನಾನು ಮೊದಲು ಹೇಳಿದೆ ನಿಮ್ಗೆ, ಈ ಬೆಲ್ಲ ಯೂರಿಯಾ ಉಪ್ಪು ಮತ್ತೆ ಕಂಜಂಪ್ಷನ್ ಪುಡಿ ಹಾಕಿ ಮಾಡಿ ಅಂತ, ಅದು ಮಾಡಿದಾಗ ಏನಾಗುತ್ತೆ, ಈಗ ನಾ ಹೇಳಿದೆ ತೀರಾ ಬರಗಾಲ ಬಂತು, ಹಸುಗಳು ಮೇವಿಲ್ಲದೆ ಸಾಯ್ತಾ ಇದಾವೆ ಅನ್ನೋ ಪರಿಸ್ಥಿತಿ ಬಂದಾಗ ಇಂಥ ಮೇವುಗಳು ಮಾಡ್ಕೊಂಡಾಗ ದಾಣಿ ಮಿಶ್ರಣ ಕೊಡ್ಲಿಲ್ಲ ಅಂದ್ರೂ ಸಹ ಅವು ಬದುಕೊಳ್ತಿರ್ತವೆ. ಡಾಕ್ಟ್ರೆ, ನಾವೀಗ ಬರೀ ಹಸುಗಳನ್ನಷ್ಟೇ ಸಾಕಿರಲ್ಲ, ಎಮ್ಮೆ ಇರ್ತವೆ ನಮ್ಮ ಹತ್ರ, ಕುರಿ ಇರುತ್ತೆ, ಮೇಕೆ ಇರುತ್ತೆ, ಕೋಳಿ ಇರುತ್ತೆ, ಹಂದಿ ಇರ್ತವೆ, ಹೀಗೆ ಬೇರೆ ಬೇರೆ ಜಾನುವಾರು ಸಂಪತ್ತು ಕೂಡ ಇರುತ್ತಲ್ಲ. ಈಗ ಬರೀ ನಾವು ಹಸುನೊಂದೇ ನೋಡ್ಕೊಂಡ್ ಕೂತ್ರೆ ಅದನ್ನು ನೋಡ್ಬೇಕಲ್ಲ, ಅವಕ್ಕೇನ್ ಮಾಡ್ಬೇಕು ಅಂತ. ಇಲ್ಲ ಈಗ ನೋಡಿ, ಈಗ ನಾನು ಹಸುಗಳಿಗೆ ಅಂತ ಏನ್ ಹೇಳಿದೀನಲ್ಲ, ಇದು ಎಲ್ಲಾ ಹುಲ್ಲು ತಿನ್ನೋ ಪ್ರಾಣಿಗಳಿಗೂ ಅನ್ವಯಿಸುತ್ತೆ, ಎಲ್ಲಾ ಹುಲ್ಲು ತಿನ್ನೋ ಪ್ರಾಣಿಗಳಿಗೂ. ನಾ ಹೇಳಿದೆ ಇದ್ರ ಜೊತೆಗೆ ನೀವು ಕೆಲವೊಂದು ಚುಚ್ಚುಮದ್ದುಗಳು, ಲಸಿಕೆಗಳನ್ನ ಹಾಕ್ಸ್ಕೊಳ್ಬೇಕು, ಯಾಕಂದ್ರೆ ಸಾಂಕ್ರಾಮಿಕ ರೋಗಗಳು ರೆಗ್ಯುಲರ್ ಆಗಿ ಏನಾದ್ರೂ ಅಟ್ಯಾಕ್ ಬಂತು ಆಗ್ತಿರ್ತದೆ. ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಏನ್ ಲಸಿಕೆಗಳಿದಾವೋ ಆ ಲಸಿಕೆಗಳನ್ನ ಹಾಕ್ಸ್ಕೋಬೇಕಾಗುತ್ತೆ. ಕಾಲ್ಬಾಯಿ ಜ್ವರದ ವಿರುದ್ಧವಾಗ್ಲಿ, ಚಪ್ಪೆ ರೋಗದಾಗ್ಲಿ, ಮತ್ತೆ ಗಂಟಲು ಬೇನೆ ಆಗ್ಲಿ, ಈ ಮೂರು ರೋಗದ ವಿರುದ್ಧವಾಗಿ ಲಸಿಕೆಗಳು ತಪ್ಪದೇ ಹಾಕ್ಸ್ಬೇಕಾಗುತ್ತೆ. ಇದಲ್ದೇ ನೀವು ಹೇಳಿದ್ರೆ ಕೋಳಿಗಳದು, ಕೋಳಿಗಳಲ್ಲಿ ಈಗ ನಾವು ನೋಡಿದ್ರೆ ಇತ್ತಲ ಕೋಳಿ ಬಿಟ್ರೆ ಈಗ ಕಮರ್ಷಿಯಲ್ ಫಾರ್ಮ್ಸ್ಗಳಿದ್ದಾರೆ, ಕಮರ್ಷಿಯಲ್ ಫಾರ್ಮ್ಸ್ಗಳಲ್ಲಿ ಆಲ್ರೆಡಿ ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ, ಈ ತರ ಫೀಡ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡೇ ಆಗ್ತಿರ್ತಾರೆ. ಇಲ್ಲಾಂದ್ರೆ ಕೆಲವೊಂದು ಕಂಪನಿಗಳಿಂದಾನೇ ಫೀಡ್ ಸರ್ಬ್ರೈಸ್ ಮಾಡಿರ್ತಾರೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ಗಳಲ್ಲಿ ಅವ್ರು ಫೀಡ್ದೇನು ಅಲ್ಲಿ ತೊಂದರೆ ಆಗಲ್ಲ, ಯಾಕಂದ್ರೆ ಅವ್ರು ಸಪ್ಲೈ ಮಾಡ್ತಾರೆ, ಅದ್ರ ಕಡೆ ಫೀಡ್ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಪ್ರಾಬ್ಲಮ್ ಬರೋದೇನೆ ಇಲ್ಲಿ ಅಂದ್ರೆ, ರೈತರ ವರ್ಗದಲ್ಲಿ ಬರೀ 10 kg 20 kg ಇಟ್ಕೊಂಡಿದ್ದೀನಿ, ಇವುಗಳನ್ನು ಏನಾದರೂ ಮ್ಯಾನೇಜ್ ಮಾಡಬೇಕಾ ಅಂತ ಅನ್ನೋದಾದ್ರೆ ಹೆಂಗ್ ಮೇಂಟೈನ್ ಮಾಡಬೇಕು ಅನ್ನೋಂತ ಇದು ಬರ್ಬೋದು. ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಇರುವಂತ ಮುಸುರೆ ಆಗಲಿ ಅದು ಇದು ಆಗಲಿ, ಈಗ ನಾವು ನೋಡ್ತಾ ಇರುವಂತದ್ದು ಮನೆಯಲ್ಲಿ ಏನು ವೇಸ್ಟ್ ಕಾಳುಗಳಿವೆ ಇದನ್ನ ಹಾಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಈ 10-20 ಕೋಳಿಗಳು ಈ ತರ ಸಂಖ್ಯೆ ಇದ್ದಾಗ ಅವಕ್ಕೆ ಆಹಾರದ ತೊಂದರೆ ಆಗಲ್ಲ, ಯಾಕಂದ್ರೆ ಏನ್ ಕೀಟಗಳು ಅವು ಇವು ಏನು ನೈಸರ್ಗಿಕವಾಗಿ ಸಿಗ್ತವೆ ಅವನ್ನೇ ತಗೊಂಡು ಅದು ಜೀವನ ಮಾಡುತ್ತೆ. ಸೊ ಈ ಮೇವಿಲ್ದೇನೆ ಸಾಯುವಂತ ಪರಿಸ್ಥಿತಿಗಳು ಇತರ ಕೋಳಿಯಲ್ಲಿ ಕಂಡಿಲ್ಲ, ಯಾಕಂದ್ರೆ ಏನು ಅದೇ ಹೇಳ್ದಲ್ಲ, ಪೆಸ್ಟ್ಗಳು ಅವು ಕೀಟಗಳು ಏನ್ ಬೆಳ್ಕೋತಾವಲ್ಲ ಅವನ್ನೇ ತಿಂದು ಬದುಕ್ಬಿಡ್ತಾವು. ಅಂದ್ರೆ ಒಟ್ಟಾರೆ ಜಾನುವಾರುಗಳ ಆಹಾರದಲ್ಲಿ ಎಚ್ಚರಿಕೆ ಇರಲಿ ಅಂತ ಅಂತೀರಿ, ಮತ್ತೆ ಸ್ವಲ್ಪ ಆಲೋಚನೆ ಮಾಡಿ ಆಹಾರವನ್ನು ಬಳಕೆ ಮಾಡಿ ಅಂತ ಹೇಳ್ತೀರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಡಾಕ್ಟ್ರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 9 6 20025960. ಇನ್ನೊಮ್ಮೆ 96200259960. ನಿಧಾನವಾಗಿ ಇನ್ನೊಂದು ಸರಿ ಹೇಳ್ಬಿಡಿ. 96200025960. ಒಳ್ಳೆಯದು ಡಾಕ್ಟರ್ ಜೈಶಂಕರ್ ಅವರೇ, ಇದುವರೆಗೂ ಕೂಡ ಜಾನುವಾರುಗಳ ಆಹಾರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಜಾನುವಾರುಗಳ ಆಹಾರ ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತೇವೆ. ಇದರಲ್ಲಿ ಭಾಗವಹಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಡಿ ಆರ್ ಮಂಜುನಾಥ್ ಮತ್ತು ಡಾಕ್ಟರ್ ಎಸ್ ಪಿ ಸತೀಶ್. ಇದು ಇಂದಿನ ಗೋಕುಲವಾಣಿ. ಮತ್ತೆ ಮುಂದಿನ ಗೋಕುಲವಾಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.